ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ರಾಮಕೃಷ್ಣವರೇ ಹೇಳಿ. ಎಸ್ಟಿಮೇಟ್ ಓಕೆ, ಆದ್ರೆ ಸಿಮೆಂಟ್ ಅಲ್ಟ್ರಾಟೆಕ್ ಯಾಕೆ ಕಡಿಮೆ ಬೆಲೆದು ನಡೆಯುತ್ತಿಲ್ವಾ? ನಡೆಯುತ್ತಲ್ಲ, ಆದ್ರೆ ಎಷ್ಟು ದಿನ? ಯಾವುದೇ ಗ್ಯಾರಂಟಿ ಇಲ್ಲ. ನನ್ನ ಹೆಸರು ಮತ್ತೆ ಮನೆಯ ಕೆಲಸ ನೋಡಿ, ಎರಡೂ ಹಾಳು. ಆದ್ರಿಂದ ಕಡಿಮೆ ಬೆಲೆಯ ಸಿಮೆಂಟ್ ಬಳಸೋದಂದ್ರೆ ನಮ್ಮ ತಲೆ ಮೇಲೆನೆ ಚಪ್ಪಡಿ ಕಲ್ಲು ಎತ್ತಿ ಹಾಕೋದು ತಿಳಿತು ಬೆಳೆ ಗೊತ್ತಾಯ್ತು. ಹೌದು, ಮನೆ ಕಟ್ಟುವಾಗ ಎಲ್ಲವನ್ನೂ ಬದಲಾಯಿಸಬಹುದು, ಆದ್ರೆ ಸಿಮೆಂಟ್ ಅನ್ನು ಸರ್ವಥಾ ಬದಲಾಯಿಸುವಂತಿಲ್ಲ. ಹಾಗಾಗಿ ಮನೆ ಕಟ್ಟಿಸಿ ಕೇವಲ ಅಲ್ಟ್ರಾಟೆಕ್ ನಿಂದ. ಅಲ್ಟ್ರಾಟೆಕ್ ಬೈಂಡಿಂಗ್ ಪಾರ್ಟಿಕಲ್ಸ್ ಇಟ್ಟಿಗೆಯಿಂದ ಸರಳುಗಳ ತನಕ ಜೋಡಿಸಿ ನಿಮ್ಮ ಮನೆಗೆ ಅಖಂಡ ಬಲಿಷ್ಠತೆಯನ್ನು ನೀಡುತ್ತದೆ. ಅಲ್ಟ್ರಾಟೆಕ್ ಇಂಜಿನಿಯರ್ ಆಯ್ಕೆಯ ದೇಶದ ನಂಬರ್ ಒನ್ ಸಿಮೆಂಟ್. ಸತಿ ಸುಲೋಚನಾದಿಂದ ಹಿಡಿದು KGF ಚಿತ್ರದವರೆಗೆ, ಕಪ್ಪು ಬಿಳುಪಿನಿಂದ ಕಲರ್ಫುಲ್ ಚಿತ್ರದವರೆಗೆ, ಹಳೆಯ ಚಿತ್ರಗೀತೆಗಳಿಂದ ಹೊಸ ಚಿತ್ರಗೀತೆಗಳವರೆಗೆ, ಬ್ಲಾಕ್ ಅಂಡ್ ವೈಟ್ ಟಿವಿಯಿಂದ ಅಂಗೈಯಗಲದ ಮೊಬೈಲ್ವರೆಗೆ ಬದಲಾಯಿತು ಕಥೆ, ಹಾಡು, ಸಂಗೀತ. ಬಣ್ಣದ ಲೋಕದ ಚಂದನವನದ ಸಿನಿ ಪ್ರಶ್ನೆಗಳು ಇದೇ September 18 ಆಕಾಶವಾಣಿ ವಿಜಯಪುರ ಕೇಂದ್ರದ ಹುಟ್ಟುಹಬ್ಬದ ಸಂದರ್ಭದಲ್ಲಿ ವಿಶೇಷ ಸಿನಿ ಕ್ವಿಜ್ ಕಾರ್ಯಕ್ರಮ ಬೆಳಿಗ್ಗೆ 10:00 to 11:00. ನೀವು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 2703440 ಅಥವಾ 2703350. ಎಸ್ಟಿಡಿ ಕ್ರಮಾಂಕ 08352. ಗಮನಿಸಿ, ಇದೇ September 18 ಬೆಳಗ್ಗೆ 10:00 to 11:00 ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ವಿಶೇಷ ಸಿನಿ ಕ್ವಿಜ್ ಕಾರ್ಯಕ್ರಮ. ಪುರುಷರಿಗೆ ಬೇಕಾಗುವ ಬೆಸ್ಟ್ ಕ್ವಾಲಿಟಿ ಹಾಗೂ ಪ್ರೀಮಿಯಂ ಕ್ವಾಲಿಟಿ ಬಟ್ಟೆಗಳ ಏಕೈಕ ಮಳಿಗೆ ಸೋಲಾಪುರ್ನ ಡರ್ಬಿ ಕ್ಲಾತ್ ಮಾರ್ಕೆಟ್, ನವಿಪೇಟ್ ಡರ್ಬಿ ಮಾರ್ಕೆಟ್, ತಿಲಕ್ ಚೌಕ್, ಸೋಲಾಪುರ್. ಸೂಟಿಂಗ್, ಶರ್ಟಿಂಗ್, ಲೆನಿನ್ ಖಾದಿ, ಕಾಟನ್ ಖಾದಿ, ಸಿಲ್ಕ್ ಮತ್ತು ಸ್ಪೆಷಲ್ ವೈಟ್ಗೋಸ್ಕರ ಬೇರೆ ಸೆಕ್ಷನ್ ಹೊಂದಿದೆ. ಮದುವೆ ಬಟ್ಟೆ ಖರೀದಿಗೆ ಮರೆಯದೇ ಒಮ್ಮೆ ಬನ್ನಿ ಡರ್ಬಿ ಕ್ಲಾತ್ ಮಾರ್ಕೆಟ್, ನವಿಪೇಟ್ ಡರ್ಬಿ ಮಾರ್ಕೆಟ್, ತಿಲಕ್ ಚೌಕ್, ಸೋಲಾಪುರ್. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಸಿಂದಗಿ ತಾಲೂಕಿನ ಚಿಕ್ಕರುಗಿ ಗ್ರಾಮದ ಕೃಷಿ ಅನುಭವಿ ಮಲ್ಲಿಕಾರ್ಜುನ್ ಕನಮೇಶ್ವರ್ ಅವರೊಂದಿಗೆ ಸಂದರ್ಶನ ಕೇಳುವರಿ. ನಂತರ ಇದೇ ತಾಲೂಕಿನ ಕಡ್ಲಿವಾಳ ಗ್ರಾಮದ ಕೃಷಿ ಅನುಭವಿ ಮಲ್ಲಿಕಾರ್ಜುನ್ ವಿರೂಪಾಕ್ಷಪ್ಪ ಬಿರಾದಾರ್ ಅವರೊಂದಿಗೆ ಸಂದರ್ಶನ ಕೇಳುವರಿ. ಅದಾದ ನಂತರ ಬೈಲೂರಿನ ಬಸಲಿಂಗಯ್ಯ ಹಿರೇಮಠ್ ಹಾಗೂ ಸಂಗಡಿಯರಿಂದ ಬಯಲಾಟ ಪದಗಳನ್ನು ಕೇಳುವರಿ. ಈಗ ಮೊದಲಿಗೆ ಕೇಳಿ ಸಿಂದಗಿ ತಾಲೂಕಿನ ಚಿಕ್ಕರುಗಿ ಗ್ರಾಮದ ಕೃಷಿ ಅನುಭವಿ ಮಲ್ಲಿಕಾರ್ಜುನ್ ಕನಮೇಶ್ವರ್ ಅವರೊಂದಿಗೆ ಸಂದರ್ಶನ. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇವತ್ತಿನ ದಿವಸ ನಾವು ಸಿಂದಗಿ ತಾಲೂಕಿನ ಚಿಕ್ಕರುಗಿ ಗ್ರಾಮದಲ್ಲಿ ಮಲ್ಲಿಕಾರ್ಜುನ್ ಕಣಮೇಶ್ವರ್ ಅವರ ತೋಟದಲ್ಲಿದ್ದೇವೆ. ಇವರು ರೇಷ್ಮೆ ಕೃಷಿ ಹಾಗೂ ಹೈನುಗಾರಿಕೆ ಈ ಕುರಿತು ನಮಗೆ ಮಾಹಿತಿಯನ್ನು ನೀಡಲಿದ್ದಾರೆ. ಮತ್ತು ಇವರದು ಇನ್ನೊಂದು ವಿಶೇಷ ಎಂದರೆ ಇವರದು ಅವಿಭಕ್ತ ಕುಟುಂಬ. ಈ ಅವಿಭಕ್ತ ಕುಟುಂಬ ನಾವು ನೋಡ್ತಾ ಇದ್ದೀವಿ, ಅವಿಭಕ್ತ ಕುಟುಂಬಗಳು ಆದಷ್ಟು ಕಣ್ಮರೆ ಆಗ್ತವೆ. ಅದಕ್ಕೆ ಇವ್ರದ್ದು ಅವಿಭಕ್ತ ಕುಟುಂಬದಲ್ಲಿ 30 ಇದ್ದು ಈ ಕೃಷಿ ಬದುಕನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ. ಈಗ ಅವರಿಂದ ನಾವು ಕೆಲವೊಂದಿಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಮೊದಲಿಗೆ ಹೈನುಗಾರಿಕೆಯಲ್ಲಿ ಅವರ ಕೃಷಿ ಅನುಭವ ಯಾವ ರೀತಿ ಇದೆ, ಹೈನುಗಾರಿಕೆ ವ್ಯವಸ್ಥೆಯನ್ನು ಯಾವ ರೀತಿ ಮಾಡಿಕೊಂಡಿದ್ದಾರೆ ಅನ್ನೋದನ್ನು ಅವರಿಂದಲೇ ನಾವು ಕೇಳಿ ತಿಳಿದುಕೊಳ್ಳೋಣ ಅಂತ. ನಮಸ್ಕಾರ ಮಲ್ಲಿಕಾರ್ಜುನ್ ಕಣಮೇಶ್ವರ್ ಅವರೇ. ನಮಸ್ಕಾರ. ನಮಸ್ಕಾರ. ಈಗ ತಾವು ಹೇಳಿದ್ರಿ ಈಗ ಹೈನುಗಾರಿಕೆ ಮತ್ತು ರೇಷ್ಮೆ ಕೃಷಿಯನ್ನ ಮಾಡ್ತೀನಿ ಅಂತ ಹೇಳಿ, ಅದರಲ್ಲಿ ನೀವು ನಮಗೆ ಮೊದಲು ಹೈನುಗಾರಿಕೆ ಕುರಿತು ಸ್ವಲ್ಪ ಮಾಹಿತಿಯನ್ನ ಕೊಡಬೇಕು. ಈಗ ತಾವು ಹೈನುಗಾರಿಕೆಯನ್ನ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ? ಹೈನುಗಾರಿಕೆಯನ್ನು ನಾವು ಇವತ್ತಿನ ದಿವಸ 4 ಹಿಡ್ಕೊಂಡು ಮಾಡ್ತಾ ಇದ್ದೀವಿ. 4 ಹೈನುಗಾರಿಕೆಯನ್ನು ಮಾಡ್ತಾ ಇದ್ದೀರಿ. ಈ ಹೈನುಗಾರಿಕೆಯಲ್ಲಿ ಅಂದ್ರೆ ತಾವು ಎಷ್ಟು ದನಕರಗಳನ್ನು ಸಾಕಿದ್ದೀರಿ? HF ತಳಿ ಇದ್ದಾವ ಅಥವಾ ಜವಾರಿ ಇದ್ದಾವ? ಮತ್ತೆ ಅವನ್ನ ಯಾವ ರೀತಿ ಅದನ್ನ ತಾವು ಮೇಂಟೆನೆನ್ಸ್ ಮಾಡ್ತೀರಿ ಅನ್ನೋದ್ರ ಬಗ್ಗೆ ಸ್ವಲ್ಪ ವಿವರವಾದ ಮಾಹಿತಿಯನ್ನು ನಮಗೆ ಕೊಡಬೇಕು. HF ಇದಾವ್ರಿ, ಆಮೇಲೆ ಜರ್ಸಿನೂ ಇದಾವ, ನಮ್ಮ ಜವಾರಿ ದನಗಳು ಅದಾವ, ಆಮೇಲೆ ಬೀಜದ ಹೋರಿ ಇದೆ, ಬೀಜದ ಕೋಣ ಇದೆ, ಎತ್ತುಗಳು ಅದಾವ, ಎಲ್ಲ ನಮ್ಮಲ್ಲಿ ಪಶು ಸಂಪತ್ತು ಐತಿ. ಅಂದ್ರೆ ತಾವು ಹೇಳಿದ್ರಿ ಈಗ ಹೈನುಗಾರಿಕೆಯನ್ನು ಮಾಡ್ತಾ ಇದ್ದೀನಿ ಅಂತೇಳಿ, ಹೈನುಗಾರಿಕೆ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ತಾವು ಯಾವುದಾದ್ರೂ ತರಬೇತಿಯನ್ನು ಪಡೆದುಕೊಂಡಿದ್ರಿ ಎಲ್ಲಿಯಾದರೂ? ತರಬೇತಿ ಪಡ್ಕೊಂಡಿದ್ದೀವಿ, ಧಾರವಾಡ ತರಬೇತಿ ನಮ್ಮದೂ ಆಗಿದೆ, ಆಮೇಲೆ ನಮ್ಮ ಅಣ್ಣ ತಮ್ಮಂದಿರದು ಸಹಿತ ಇಬ್ಬರನ್ನ ಕೊಟ್ಟು ಕಳಿಸಿ ತರಬೇತಿ ಪಡಿಸಿದ್ದೀವಿ. ಅಂದ್ರೆ ಈ ಹೈನುಗಾರಿಕೆ ವಿಷಯದಲ್ಲಿ ತಮ್ಮ ಕುಟುಂಬದಿಂದ 3 ತರಬೇತಿ ಪಡೆದವರಿದ್ದಾರೆ? ಪಡೆದಿದ್ದೀವಿ. ಈಗ 3 ತಾವು ಈ ಹೈನುಗಾರಿಕೆಯಲ್ಲಿ ಭಾಗಿಯಾಗಿ ಹೈನುಗಾರಿಕೆಯನ್ನು ಮೇಂಟೈನ್ ಮಾಡ್ತಾ ಇದ್ದೀರಿ? ಮಾಡ್ತಾ ಇದ್ದೀವಿ. ಈ ಹೈನುಗಾರಿಕೆಯಲ್ಲಿ ಯಾವ ರೀತಿ ಮಾಡ್ತೀರಿ ಅಂತ ಸ್ವಲ್ಪ ನೀವು ತಿಳಿಸ್ಕೊಡ್ತೀರಿ ನಮಗೆ? ಹೈನುಗಾರಿಕೆ ರೀ, ಇದು ಬಡವರ ಕಸಬು. ಇದು ಮಳೆ ಇದ್ದಾಗ ಬೆಳೆ ಇಲ್ಲ, ಬೆಳೆ ಇದ್ದಾಗ ದರ ಇಲ್ಲ, ಈ ರೀತಿ ಈ ವ್ಯವಸ್ಥೆಯಲ್ಲಿ ಆಗ್ತಾ ಇಲ್ಲ. ಯಾಕಂದ್ರೆ ಹೈನುಗಾರಿಕೆ ಒಂದು ಬಡವರ ಕಸಬು. ಈ ಹೈನುಗಾರಿಕೆ ಮಳೆ ಇದ್ದರೂ ಅಷ್ಟೇ, ಬೆಳೆ ಇದ್ದರೂ ಅಷ್ಟೇ, ಅದಕ್ಕೆ ಮೇಯುವಲಿಕ್ಕೆ ಸ್ವಲ್ಪ ಹುಲ್ಲ, ಆಮೇಲೆ ಕಣಿಕೆ, ಇವೆಲ್ಲ ವ್ಯವಸ್ಥೆ ಮಾಡಿಕೊಂಡ್ರೆ ಅದು 24 ಗಂಟೆದೊಳಗೆ ನಮ್ಗೆ ಕೊಡ್ತಕ್ಕಂಥ ಇಳುವರಿ ಕೊಡ್ತಾ ಇದೆ. ಈಗ ತಾವು ಹೇಳಿದ್ರಿ ಇದಕ್ಕೆ ಹೈನುಗಾರಿಕೆಗೆ ಮೂಲ ಮೇವು ಬೇಕು ಅಂತೇಳಿ, ತಾವು ಈ ತಮ್ಮ 35 ಎಕರೆ ಜಮೀನಲ್ಲಿ ಈ ಮೇವಿಗಾಗಿ ಎಷ್ಟು ಎಕರೆಯನ್ನು ಮೀಸಲಿಟ್ಟಿದ್ದೀರಿ ಮತ್ತು ಅದಕ್ಕೆ ಯಾವ ಯಾವ ರೀತಿ ಬೆಳೆಗಳನ್ನು ಬೆಳೀತಾ ಇರ್ತಾರೆ? ಮೇವಿಗಾಗಿ ನಾವು ಈ 4 ಎಕರೆ ಮೇವನೆ ಮಾಡ್ತಾ ಇದ್ದೀವಿ. ಈಗ ಕಡಿಜೋಳ ಇರ್ಬೋದು, ಆಮೇಲೆ ಮೆಕ್ಕೆಜೋಳ, ಗೋವಿನ ಜೋಳ ಇರ್ಬೋದು, ಕಬ್ಬ, ಇವಕ್ಕೆ ದನಗಳಿಗೆ ಮೇಯಲಿಕ್ಕೆ ಕಬ್ಬ ಒಂದು ಪ್ಲಾಟ್ ಮಾಡ್ಕೊಂಡಿದ್ದೀವಿ, ಮತ್ತು ಕುದುರೆ ಮೆಂತೆ, ಇವು ಗಿನ್ನಿಸು ಹುಲ್ಲ, ಇವೆಲ್ಲನೂ ನಮ್ಮ ತೋಟದಲ್ಲಿ ತಯಾರಿ ಮಾಡಿಕೊಂಡು ಅವಕ್ಕೆ ಮೇಯಿಸ್ತಾ ಇದ್ದೀವಿ. ಈಗ ಹೈನುಗಾರಿಕೆಯಲ್ಲಿ ಆಕಳುಗಳು ಮತ್ತು ಈ ದನಕರುಗಳು ಜಾಸ್ತಿ ನಮಗೆ ಹಾಲು ಕೊಡಬೇಕು ಅಂತಂದರೆ ಯಾವ ಮೇವನ್ನು ಜಾಸ್ತಿ ತಿನ್ನಿಸೋದ್ರಿಂದ ಜಾಸ್ತಿ ಆಗ್ತದಂತಾರೆ ಹಾಲಿನ ಉತ್ಪತ್ತಿ? ಕೆಲವೊಂದು KMF ಪುಡ್ ತರಿಸ್ಕೋತಾ ಇದ್ದೀವಿ. ನಮ್ಮಲ್ಲಿ ಸಿಗ್ತಕ್ಕಂಥ ಆಹಾರನೂ ಸಹಿತ ನಾವು ಅಷ್ಟು ಮಿಶ್ರಣ ಮಾಡಿ ಅವಕ್ಕೆ ಕೊಡ್ತಾ ಇದ್ದೀವಿ. ಆಮೇಲೆ ಹಸಿ ಹುಲ್ಲು, ಹಸಿ ಮೇವು ಜಾಸ್ತಿ ಕೊಡೋದ್ರಿಂದ ಹಾಲಿನ ಇಳುವರಿ ಹೆಚ್ಚಾಗುತ್ತೆ. ಅಂದ್ರೆ ಈಗ ತಮ್ಮ ಹೈನುಗಾರಿಕೆಯಲ್ಲಿ ಒಟ್ಟು ಎಷ್ಟು ಲೀಟರ್ ಒಂದು ದಿನಕ್ಕೆ ಉತ್ಪತ್ತಿ ಆಗ್ತಾ ಇದೆ ಹಾಲಿನ? ಈಗ ಹಾಲು ಕರೆಯುವ ದನಗಳು 4 ಇದಾವೆ. 4 ದನಗಳು 20, 22, 20, 22 ಒಂದು ಟೈಮ್ ನಾವು ಕಳಿಸ್ತಾ ಇದ್ದೀವಿ. ಅಂದ್ರೆ ಸುಮಾರು 20-25 ಲೀಟರ್ ಹಾಲು ಒಂದು ದಿನಕ್ಕೆ 4 ದನಗಳು ಹಿಂಡ್ತಾ ಇದ್ದಾವೆ. ಈಗ ಅದನ್ನ ತಾವು ಎಲ್ಲಿ ಕಳಿಸ್ತೀರಿ? ನಮ್ಮಲ್ಲಿ ಒಂದು ಸಂಘರಚನೆ ಮಾಡ್ಕೊಂಡಿದ್ದೀವಿ. KMF ನಮ್ಮಲ್ಲಿ ಡೇರಿ ಸ್ಥಾಪನೆ ಆಗಿದೆ, ಆ ಡೇರಿಗೆ ಒಯ್ದು ಹಾಕ್ತಾ ಇದ್ದೀವಿ. ಅಂದ್ರೆ ಈಗ ತಾವು ಹೇಳ್ತಾ ಇದ್ರಿ KMF ಡೇರಿಗೆ ಒಯ್ದು ಹಾಕ್ತೀನಿ ಅಂತ ಹೇಳಿ, ಅವ್ರು ನಿಮಗೆ ಒಂದು ಲೀಟರ್ಗೆ ಎಷ್ಟು ಅಂತ ದರ ನಿಗದಿ ಮಾಡಿದ್ದಾರೆ? ಹಾಲಿನ ಗುಣಮಟ್ಟ ಅಂದ್ರೆ ಫ್ಯಾಟಿನ ಮೇಲೆ ನಮಗೆ ದರ ಕೊಡ್ತಾ ಇದ್ದಾರೆ. ಅಂದ್ರೆ ಫ್ಯಾಟ್ ಕಂಟೆಂಟ್ ಎಷ್ಟಿರುತ್ತೆ ಅದ್ರ ಮೇಲೆ ದರ ನಿಗದಿ ಆಗಿದೆ ಅಂತೀರಿ? ಹೌದು. ಈಗ ನೀವು ದನಕರುಗಳು ಈಗ ಹೈನುಗಾರಿಕೆ ಮಾಡುವ ಸಮಯದಲ್ಲಿ ಈಗ ದನಕರುಗಳಿಗೆ ರೋಗ ರುಜಿನಗಳು ಬರ್ತಾ ಇರ್ತವೆ, ಮತ್ತೆ ಈಗ ತಮಗೆ ತಿಳಿದ ಹಾಗೆ ಜುಲೈ ಮತ್ತು ಆಗಸ್ಟ್ ನಲ್ಲಿ ಕಾಲು ಬೇನೆ ಮತ್ತು ಬಾಯಿ ಬೇನೆ ರೋಗಗಳು ಬರುವುದು ಸಾಮಾನ್ಯ, ಈಗ ಲಸಿಕೆ ಹಾಕಬೇಕು ಅಂತ ಹೇಳಿ ಪಶು ಚಿಕಿತ್ಸಾಲಯದಿಂದ ಸಾಕಷ್ಟು ಮಾಹಿತಿಯನ್ನ ಪ್ರಸಾರ ಮಾಡ್ತಾ ಇರ್ತಾರೆ. ಈ ಕುರಿತು ತಾವು ಏನನ್ನ ವ್ಯವಸ್ಥೆ ಮಾಡ್ಕೊಂಡಿದ್ದೀರಿ? ನಮ್ಗ ಆ ಸಮಯದೊಳಗ KMF ನಮ್ಮ ಸಂಸ್ಥೆಗೆ ಬಂದು ನಮ್ಮ ಕೂಟಕ್ಕೆ ಬಂದು ಎಲ್ಲ ದನಗಳನ್ನ ಚುಚ್ಚುಮದ್ದು ಕೊಟ್ಟಿದ್ದಾರೆ. ಎಲ್ಲ ದನಗಳಿಗೂ ಚುಚ್ಚುಮದ್ದನ್ನು ಕೊಟ್ಟಿದ್ದಾರೆ. ಅಂದ್ರೆ ಈಗ ತಮ್ಮ ದನಕರುಗಳು ಆರೋಗ್ಯವಾಗಿದ್ದಾವೆ ಅಂತೀರಿ? ಮತ್ತೆ ಈಗ ಇದರ ಜೊತೆಗೆ ಈ ಹೈನುಗಾರಿಕೆಯಲ್ಲಿ ಯಾವ್ಯಾವ ರೀತಿ ನೀವು ಮಾಡ್ಕೊಂಡಿದ್ದೀರಿ ವ್ಯವಸ್ಥೆ? ಈಗ ದನಗಳ ವ್ಯವಸ್ಥೆ ನಾವು ಸರಿಯಾಗಿ ಅವಕ್ಕೆ ಕಟ್ಟಡ ಮಾಡ್ಕೊಂಡಿದ್ದೀವಿ. ಆಮೇಲೆ ಅವಕ್ಕೆ ದವಣಿ ವ್ಯವಸ್ಥೆ, ಅದು ಕೆಳಗ ಮೇವು ಅದು ಹೊಲಸಾಗಲಾರ್ದಂಗೆ ದವಣಿ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಹೀಗೆಲ್ಲ ಒಂದು ಸ್ವಚ್ಛತೆ ಕಾಪಾಡಿಕೊಂಡು ಹೊಂಟಿದ್ದೀವಿ. ಅವು ಯಾವ ರೋಗ ರುಜಿನಗಳು ಬಂದಿಲ್ಲ, ಆರೋಗ್ಯವಾಗಿ ದನಗಳು ಅದಾವೆ. ಅಂದ್ರೆ ತಾವು ಹೇಳೋ ಪ್ರಕಾರ ನಾವು ವಾಸ ಮಾಡಲು ಮನೆ ಎಷ್ಟು ಸ್ವಚ್ಛ ಇಟ್ಕೋತೀವೋ ಅಷ್ಟು ಸ್ವಚ್ಛ ತಾವು ದನಕರುಗಳ ಮನೆನೂ ಇರಬೇಕು ಅಂತೀರಿ. ಇರೋದ್ರಿಂದ ದನಕರುಗಳಿಗೆ ಯಾವ ರೋಗ ರುಜಿನಗಳು ಬರುವುದಿಲ್ಲ, ಆರೋಗ್ಯದಲ್ಲಿ ಏನೋ ವ್ಯತ್ಯಾಸ ಕಂಡು ಬರುವುದಿಲ್ಲ ಅಂತೀರಿ? ಹೌದ್ರಿ. ಈಗ ತಾವು ಈ ಕೃಷಿ ಬದುಕಿನ ಒಂದು ಮಾಹಿತಿಯನ್ನು ನಮಗೆ ನೀಡ್ತಾ ಇದ್ರಿ. ಈಗ ತಾವು ರೇಷ್ಮೆಯನ್ನು ಬೆಳಿತೀನಿ ಅಂತ ಹೇಳಿದ್ರಿ. ರೇಷ್ಮೆ ಬೆಳಿತೀರಿ? ಈಗ ರೇಷ್ಮೆಯನ್ನ ಬೆಳಿಲಿಕ್ಕೆ ತಾವು ಎಷ್ಟು ಎಕರೆದಲ್ಲಿ ರೇಷ್ಮೆ ಬೆಳಿತೀರಿ, ಮತ್ತೆ ರೇಷ್ಮೆ ಬೆಳಿಬೇಕಾದ್ರೆ ಅದನ್ನ ಭೂಮಿ ಉಳುಮೆ ಮಾಡುವುದರಿಂದ ಹಿಡ್ಕೊಂಡು ಅದನ್ನ ಮಾರಾಟ ಮಾಡುವವರಿಗೆ ನಮಗೆ ಮಾಹಿತಿಯನ್ನು ಕೊಡಬೇಕು. ಮೊದಲೇದಾಗಿ ಅದಕ್ಕೆ ಎಷ್ಟು ಎಕರೆ ತಾವು ಮೀಸಲಿಟ್ಟಿದ್ದೀರಿ? ರೇಷ್ಮೆ ಬೇಸಾಯ ನಾವು 1986-95 ಮಾಡ್ತಾ ಇದ್ದೀವಿ. ನಡುವ ಸ್ವಲ್ಪ ಗ್ಯಾಪ್ ಮಾಡ್ಕೊಂಡಿದ್ದೀವಿ. ಆಮೇಲೆ ಈಗ 2006 ಇಲ್ಲಿವರೆಗೆ ರೇಷ್ಮೆ ವ್ಯವಸಾಯ ಪ್ರಾರಂಭ ಮಾಡ್ಕೋತಾ ಬಂದಿದ್ದೀವಿ. ರೇಷ್ಮೆ ವ್ಯವಸಾಯ ಒಂದು ಬಡವರ ವ್ಯವಸಾಯ, ಆದ್ರೆ ಅದು ಬಹಳ ಒಂದು ವ್ಯವಸ್ಥಿತವಾದಂತ ಒಂದು ವ್ಯವಸಾಯ. ಅದು ವ್ಯವಸ್ಥಿತವಾದ ವ್ಯವಸಾಯ ಅಂತ ಹೇಳಿದ್ರಿ, ಯಾವ್ಯಾವ ರೀತಿ ಮಾಡ್ಕೊಂಡಿದ್ದೀರಿ? ಅಂದ್ರೆ ಈ ರೇಷ್ಮೆ ಹುಳ ಸಾಕಾಣಿಕೆ ಮಾಡ್ತಾ ಇದ್ದೀರಲ್ಲ, ಈಗ ಇದರಲ್ಲಿ ಆ ರೇಷ್ಮೆ ಹುಳುಗಳಿಗಾಗಿ ಏನಾದರೂ ವ್ಯವಸ್ಥೆ ಮಾಡ್ಕೊಂಡಿದ್ದೀರಿ? ಮಾಡ್ಕೊಂಡಿದ್ದೀವಿ. ಈಗ ರೇಷ್ಮೆ ಹುಳು ಸಾಕಾಣಿಕೆ ಒಂದು ಮನೆ ನಿರ್ಮಾಣ ಮಾಡ್ಕೊಂಡಿದ್ದೀವಿ. ಅದು 60-20 ಸೈಜದ ಒಂದು ಮನೆಯನ್ನು ನಿರ್ಮಾಣ ಮಾಡ್ಕೊಂಡಿದ್ದೀವಿ. ಈ ರೇಷ್ಮೆ ಬೇಸಾಯಕ್ಕೆ ಮೊಟ್ಟ ಮೊದಲು ಮನೆ ಇದ್ರೆ ರೇಷ್ಮೆ ಬೇಸಾಯ ಒಳ್ಳೇದಾಗ್ತದೆ, ಮತ್ತೆ ಎಲ್ಲರೂ ಚಪ್ಪರದೊಳಗೆ ಅಲ್ಲಿ ಇಲ್ಲಿ ಮಾಡಿದ್ರೆ ಅದು ಸರಿ ಆಗ್ತಾ ಇಲ್ಲ. ಸರಿ ಆಗಲ್ಲ ಅಂತ ಹೇಳಿದ್ರೆ ನೀವು ಮನೆ ಇದ್ರೆ ಒಂದು ಒಳ್ಳೇದಾಗತ್ತೆ, ಆಮೇಲೆ ಲಾಭವನ್ನು ಪಡೆದುಕೊಳ್ಬಹುದು ಅಂತೀರಿ, ಆ ಚಪ್ಪರದಲ್ಲಿ ಮಾಡೋದ್ರಿಂದ ತೊಂದರೆ ಏನಾಗ್ತದೆ ಅಂತೀರಿ? ಕ್ಲೈಮೇಟ್ ಒಂದು ಕಂಟ್ರೋಲ್ ಮಾಡಕ್ಕ ಆಗ್ತಾ ಇಲ್ಲ. ಆಮೇಲೆ ಕೆಲವೊಂದು ಹಲ್ಲಿಗಳ ಕಾಟ, ಇಲಿಗಳ ಕಾಟ ಸ್ವಲ್ಪ ಹೆಚ್ಚಾಗ್ತಾ ಇದಾವೆ, ಮತ್ತೆ ಅನಿವಾರ್ಯಕ್ಕೆ ಮಾಡ್ಕೋತಾರ, ಆದ್ರೂ ಇಳುವರಿ ಒಳಗೆ ಸ್ವಲ್ಪ ಕುಂಠಿತ ಆಗ್ತಾವ. ಇದಕ್ಕೆ ನೀವು ಯಾವ ರೀತಿ ಇದನ್ನ ವ್ಯವಸ್ಥೆ ಮಾಡ್ಕೊಂಡಿದ್ದೀರಿ? ಮತ್ತೆ ನಾವು ರೇಷ್ಮೆ ವ್ಯವಸಾಯ ಮಾಡಬೇಕಾದ್ರೆ ಮೊದಲು ನಾವು ಮನೆ ಕಟ್ಕೊಂಡೇ, ನಾವು ಸ್ವಂತ ಬಂಡವಾಳ ಹಾಕೊಂಡು ಮನೆ ಕಟ್ಕೊಂಡ ನಾವೇನದ ರೇಷ್ಮೆ ವ್ಯವಸಾಯ ಕೈಕೊಂಡಿದ್ದೀವಿ. ಅಂದ್ರೆ ಈಗ ನಮಗೆ ತಿಳಿದ ಪ್ರಕಾರ ಈ ರೇಷ್ಮೆ ಇಲಾಖೆಯಿಂದ ಯಾವ್ದಾದ್ರೂ ಸಹಾಯಧನ ಏನಾದ್ರೂ ಪಡ್ಕೊಂಡಿದ್ದೀರಿ ತಾವು? ಸಹಾಯಧನ ಕೊಡ್ತಾರೆ ನಮಗ, ಇವತ್ತಿನ ಮಾನಕ ಈಗ ಎಷ್ಟು ಬೇಕು ಅಷ್ಟು ಸಹಾಯಧನ ಅವ್ರ ಕಡೆ ಸಿಗಂಗಿಲ್ಲ. ನಾವು ಮಾಡ್ಕೋಬೇಕು ಆಗಿದ್ದು ನಾವು ಮಾಡ್ಕೊಳ್ಳೇಬೇಕು, ಅವ್ರಿಗೆ ಎಷ್ಟು ಒಂದು ಅಲ್ಪ ಸ್ವಲ್ಪ ಇರ್ತದೆ ಸಹಾಯಧನ ಕೊಡ್ತಾರ ಅವರು. ಈಗ ನೀವು ಹೇಳಿದ್ರಿ ಈ ರೇಷ್ಮೆ ಕೃಷಿಯನ್ನು ಮಾಡ್ತಾ ಇದ್ದೀನಿ ಅಂತ ಹೇಳಿ, ಈ ರೇಷ್ಮೆ ಕೃಷಿ ಮಾಡೋಕ್ಕಿಂತ ಮುಂಚೆ ಎಲ್ಲಿಯಾದರೂ ತಾವು ತರಬೇತಿಯನ್ನು ತೆಗೆದುಕೊಂಡಿದ್ರಿ? ನಾವು 1987 ದಾವಣಗೆರೆ ಹತ್ತಿರ ತೋಳ ಹುಣಸೆ ಅಂತೇಳಿ ಒಂದು ತಿಂಗಳ ತರಬೇತಿ ಪಡ್ಕೊಂಡಿದ್ದೀನಿ. ಆಮೇಲೆ ಈವಾಗ ರೇಷ್ಮೆ ತರಬೇತಿ ಮೈಸೂರದೊಳಗ ನಾನು ಒಂದು 10 ತರಬೇತಿ ಪಡ್ಕೊಂಡಿದ್ದೀನಿ. ಮತ್ತು ಆಮೇಲೆ ಅದೇ ಮೈಸೂರದೊಳಗ ನಮ್ಗೆ ಈಗ ರೇಷ್ಮೆ ಚಾಕಿ ಸೆಂಟ್ರ ನಮ್ಮನ್ನೇ ಆಯ್ಕೆ ಮಾಡಿಕೊಂಡ ಸಲುವಾಗಿ ಈಗ 3 ತರಬೇತಿ ಮೈಸೂರದೊಳಗೆ ಮುಗಿಸ್ಕೊಂಡು ಬಂದಿದ್ದೀವಿ. ಈಗ ರೇರಿಂಗ್ ಬಿಟ್ಟು ಇನ್ನು ನಾವು ಚಾಕಿ ಸೆಂಟ್ರ್ ಆದ ಬಳಿಕ ಈಗ ನಾವು ಸಣ್ಣ ಹುಳನ್ನು ದೊಡ್ಡದನ್ನು ಮಾಡಿ ರೈತರಿಗೆ ವಿತರಣೆ ಮಾಡುವಂಥ ವ್ಯವಸ್ಥೆಯೊಳಗೆ ನಾವು ಇದ್ದೀವಿ ರೀ ಸರ್. ಅಂದರೆ ತಾವು ಈ ಸಾಕಷ್ಟು ಕಷ್ಟಪಟ್ಟು ಈ ರೇಷ್ಮೆ ಕೃಷಿಯಲ್ಲಿ ರೇಷ್ಮೆ ಇಲಾಖೆಯಿಂದ ತಾವು ಗುರುತಿಸಿಕೊಂಡಿದ್ದೀರಿ, ಅದರಲ್ಲಿ ಲಾಭವನ್ನು ತೋರಿಸಿಕೊಟ್ಟಿದ್ದೀರಿ, ಅದಕ್ಕಾಗಿ ತಮ್ಮನ್ನು ಒಂದು ಕೇಂದ್ರವನ್ನು ಮಾಡಿಕೊಡಲಿಕ್ಕೆ ಮತ್ತು ರೈತರಿಗೆ ರೇಷ್ಮೆ ಹುಳಗಳನ್ನು ವಿತರಣೆ ಮಾಡಲಿಕ್ಕೆ ಇವತ್ತು ಸೆಲೆಕ್ಟ್ ಮಾಡಿದ್ದಾರೆ ಅಂತ ನಮಗನ್ಸುತ್ತೆ. ಇದು ತಮಗೆ ಖುಷಿಯನ್ನು ತಂದು ಕೊಟ್ಟಿದೆ ಕೃಷಿ ಜೀವನದಲ್ಲಿ? ಬಹಳ ಸಂತೋಷ ಅನಿಸ್ತದೆ. ನಾವು ಬಹಳ ಆನಂದದಿಂದ ಕೃಷಿ ಮಾಡ್ತಾ ಇದ್ದೀವಿ ಎಲ್ಲ ಜನರು ಕೂಡಿಕೊಂಡು, ನಮ್ಗೆ ಆ ಕೃಷಿಯಿಂದ ಬಹಳ ಆನಂದ ಅನಿಸ್ತಾ ಇದೆ. ಈ ರೇಷ್ಮೆ ಕೃಷಿಯಲ್ಲಿ ಮತ್ತೆ ನೀವು ಇದನ್ನ ಮಾರಾಟ ವ್ಯವಸ್ಥೆ ಹೇಗೆ ಮಾಡ್ಕೊಂಡಿದ್ದೀರಿ, ಎಲ್ಲಿ ಮಾರಾಟ ಮಾಡ್ತೀರಿ? ಈಗ ಬೆಳೆದಂತ ಗೂಡ ನಾವು ಇಲ್ಲಿ ಅತಣಿ ಮಾಡಬಹುದು, ಆಮೇಲೆ ಮುದೋಳ ಮಾರ್ಕೆಟ್ ಇದೆ ಅಲ್ಲಿ ಮಾಡಬಹುದು. ಅತಿ ಹೆಚ್ಚು ಗೂಡ ಬೆಳೆಯೋದ್ರಿಂದ ಇಲ್ಲಿ ಸ್ವಲ್ಪ ಕಡಿಮೆ ದರ ಕಡಿಮೆ ಇದು ಇರೋದ್ರಿಂದ ಅಲ್ಲಿ ಹೇಗೆ ಇಲ್ಲಿಂದ ಟ್ರಾನ್ಸ್ಪೋರ್ಟ್ ಮುಖಾಂತರ ಇದು ಮಾಡ್ತೀರಾ, ಅಥವಾ ಈಗ ಕೃಷಿ ಮಾರಾಟ ನೀತಿ 2013 ಎಲ್ಲ ಆನ್ಲೈನ್ ಆಗಿದೆ, ಆನ್ಲೈನ್ ಥ್ರೂ ಮಾರುವಂತ ವ್ಯವಸ್ಥೆ ಮಾಡ್ತೀರಾ ತಾವು? ಇಲ್ಲ, ಟ್ರಾನ್ಸ್ಪೋರ್ಟ್ ಮುಖಾಂತರ ಮಾಡ್ಕೊಂಡು ಹೋಗ್ತಾ ಇದೀವಿ. ಅಂದ್ರೆ ಟ್ರಾನ್ಸ್ಪೋರ್ಟ್ ಮುಖಾಂತರ ತಾವು ಬೆಳೆದಂತ ರೇಷ್ಮೆಯನ್ನ ರಾಮನಗರಕ್ಕೆ ಕಳಿಸಿ ಅಲ್ಲಿಂದ ಮಾರಾಟ ಮಾಡ್ತೀರ? ಅಲ್ಲಿ ಇದಕ್ಕೂ ಮತ್ತೆ ಇಲ್ಲಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಇರುವಂತ ಮಾರುಕಟ್ಟೆಗೂ ಏನು ವ್ಯತ್ಯಾಸ ಕಂಡು ಬಂದಿದೆ ತಮಗೆ? ದರ ವ್ಯತ್ಯಾಸ ಆಗ್ತಾ ಇದೆ. ಇಲ್ಲಿ ರೀಲರ್ಗಳು ಕಡಿಮೆ ಇರೋದ್ರಿಂದ ಇವರು ಕಡಿಮೆ ದರದಲ್ಲಿ ಕೇಳ್ತಾ ಇದ್ದಾರೆ, ಅಲ್ಲಿ ರೀಲರ್ ಜಾಸ್ತಿ ಇರೋದ್ರಿಂದ ಅತಿ ಹೆಚ್ಚಿನ ಸ್ವಲ್ಪ ರೇಟ್ ನಮಗೆ ಸಿಗ್ತಾ ಇದೆ. ದೊಡ್ಡ ಮಾರ್ಕೆಟ್ ಇರೋದ್ರಿಂದ ಅಲ್ಲಿ ರೇಟಿನ ವ್ಯವಸ್ಥೆ ಚಲೋ ಇದೆ. ಅಂದ್ರೆ ಇಲ್ಲಿ ಬೆಳೆದು ನಾವು ಅಲ್ಲಿ ಮಾರಾಟ ಮಾಡೋದ್ರಿಂದನೇ ನಮಗೆ ಜಾಸ್ತಿ ಲಾಭ ಸಿಗ್ತದೆ ಇಲ್ಲಿಕ್ಕಿಂತ ಅನಿಸ್ತದೆ. ಈಗ ತಾವು ಮುದೋಳು ಮತ್ತೆ ಇಲ್ಲಿ ಉತ್ತರ ಕರ್ನಾಟಕದಲ್ಲಿ ತಾವು ಎಲ್ಲೆಲ್ಲಿ ಮಾರುಕಟ್ಟೆಗಳನ್ನ ಕಂಡುಕೊಂಡಿದ್ದೀರಿ ಈ ರೇಷ್ಮೆ ಕುರಿತು? ನಾವು ಅತಣಿ ಮಾರುಕಟ್ಟೆ ನೋಡ್ಕೊಂಡಿದ್ದೀವಿ, ನಮ್ಮಲ್ಲೇ ಬಿಜಾಪುರ ಮಾರುಕಟ್ಟೆಗೆ ಹೋಗ್ತಾ ಇದ್ದೀವಿ, ಮುದೋಳ ಮಾರುಕಟ್ಟೆಗೆ ಮಾರಾಟ ಮಾಡ್ತಾ ಇದ್ದೀವಿ. ಇವೆಲ್ಲಕ್ಕಿಂತಲೂ ನಮಗೆ ರಾಮನಗರ ಮಾರ್ಕೆಟ್ ಒಳ್ಳೇದನಿಸ್ತದೆ. ಎಲ್ಲರ ದೃಷ್ಟಿಯಿಂದ ವಿಚಾರ ಮಾಡಿ ನೋಡಿದಾಗ ರಾಮನಗರದ್ದು ತಮಗೆ ಒಳ್ಳೇದು ಅನಿಸ್ತಾ ಇದೆ. ಈಗ ಅದರ ಜೊತೆಗೆ ತಾವು ಹೇಳ್ತಾ ಇದ್ರಿ ಈ ತಮ್ಮ ಕೃಷಿ ಬದುಕಿನ ಈ ಜೀವನವನ್ನ ನಮ್ಮ ಜೊತೆ ಹಂಚಿಕೊತಾ ಇದ್ರಿ ಮಲ್ಲಿಕಾರ್ಜುನ್ ಕಣಮೇಶ್ವರ್ ಅವರೇ. ಈಗ ತಾವು ಇನ್ನೊಂದು ತಮ್ಮದು ವಿಶೇಷತೆ ಹೇಳಿದ್ರಿ ತಾವು, ಅಂದ್ರೆ ತಮ್ಮದು ಅವಿಭಕ್ತ ಕುಟುಂಬ ಅಂತ ಹೇಳಿ. ಈ ಅವಿಭಕ್ತ ಕುಟುಂಬದ ಬಗ್ಗೆ ನಮಗೆ ಸ್ವಲ್ಪ ಮಾಹಿತಿಯನ್ನು ಕೊಡಬೇಕು. ಅವಿಭಕ್ತ ಕುಟುಂಬ ಅಂದ್ರೆ ಎಷ್ಟು ಜನ ವಾಸವಾಗಿದ್ದೀರಿ ತಮ್ಮ ಮನೆಯಲ್ಲಿ? ನಮ್ಮ ಮನೆಯಲ್ಲಿ ನಾವು 5 ಅಣ್ಣ ತಮ್ಮಂದಿರು, ನಮ್ಮ ತಾಯಿ ತಂದೆ, ಆಮೇಲೆ ಎಲ್ಲ ಸಣ್ಣ ಮಕ್ಕಳನ್ನ ಹಿಡ್ಕೊಂಡು 30 ನಮ್ಮ ಕುಟುಂಬದಲ್ಲಿ ವಾಸ ಮಾಡ್ತಾ ಇದ್ದೀವಿ. ಅಂದ್ರೆ ಅವಿಭಕ್ತ ಕುಟುಂಬ ಅಂದ್ರೆ ಸುಮಾರು 30 ಇಲ್ಲಿ ವಾಸವಾಗಿದ್ದೀರಿ. ಈಗಿನ ಒಂದು 21ನೇ ಶತಮಾನದಲ್ಲಿ ನಾವು ನೋಡ್ತಾ ಇದ್ರೆ ಅವಿಭಕ್ತ ಕುಟುಂಬಗಳು ಕಣ್ಮರೆ ಆಗ್ತವೆ, ಆದ್ರೂ ತಾವು ಈಗ ಅವಿಭಕ್ತ ಕುಟುಂಬವನ್ನ ನಡೆಸಿಕೊಂಡು ಹೋಗ್ತಾ ಇದ್ದೀರಿ. ಈಗ ಅವಿಭಕ್ತ ಕುಟುಂಬದಲ್ಲಿ ವಿಶಾಲವಾದ ಮನಸ್ಸು ಮೊದಲಿನ ತರ ಈಗಿನ ಇದರಲ್ಲಿ ಕಂಡು ಬರುವುದಿಲ್ಲ ಅಂತ ನನಗನ್ನಿಸ್ತದೆ. ಇದ್ರ ಬಗ್ಗೆ ತಾವು ಏನ್ ಹೇಳ್ತೀರಿ? ಇದು ಎಲ್ಲನೂ ನಮ್ಮ ಕೈಯಾಗಿ ಏನು ಇಲ್ಲ, ಅದು ದೇವ್ರ ಇಚ್ಛಾ ಹೇಳ್ತೀನಿ ನಾನು. ಯಾಕಂದ್ರೆ ಎಲ್ಲರೂ ಒಳ್ಳೆ ರೀತಿಯಿಂದ ಒಂದೇ ಮನಸ್ಸಿನಿಂದ ಎಲ್ಲರೂ ಇದ್ದೀವಿ. ಈಗಾಗಲೇ ಇಷ್ಟೆಲ್ಲ ನಡಿಬೇಕಾದ್ರೆ ಅದು ಹಿಂದಿನ ಹಿರಿಯರ ಪುಣ್ಯ, ಆಮೇಲೆ ದೇವರ ಇಚ್ಛಾ ತನ ಹೇಳ್ತೀನಿ. ದೇವರ ಇಚ್ಛೆ ಅಂತ ದೇವರ ಮೇಲೆ ಹಾಕಿಬಿಟ್ರಿ, ದೇವರ ಮೇಲೆ ಹಾಕಿದ್ರಿ. ದೇವರ ಆಶೀರ್ವಾದ ತಮ್ಮ ಮೇಲೆ ಇದೆ ಮತ್ತೆ ಸದಾ ಇರಲಿ ಅಂತ ನಾವು ಪ್ರಾರ್ಥನೆ ಮಾಡೋಣ. ಮತ್ತೆ ಈ ಅವಿಭಕ್ತ ಕುಟುಂಬದಲ್ಲಿ ತಾವು 30 ವಾಸವಾಗಿದ್ದೀನಿ ಅಂತ ಹೇಳಿದ್ರೆ, ಅಂದ್ರೆ ಈ ಕೃಷಿ ಬದುಕಿನಲ್ಲಿ 30 35 ಎಕರೆ ಜಮೀನು ಹೌದಲ್ಲ, ಈ 30 ಮತ್ತು 35 ಎಕರೆ ಜಮೀನು ಇದನ್ನ ಯಾವ ರೀತಿ ಹಂಚಿಕೆ ಮಾಡಿದಿರಿ ತಾವು? ಈಗ ಹೈನುಗಾರಿಕೆ ನಮ್ಮ ಎರಡು ತಮ್ಮದಿರು ತಮ್ಮನ ಕುಟುಂಬ ಹೈನುಗಾರಿಕೆ ನೋಡ್ಕೋತಾ ಇದ್ದಾರೆ. ರೇಷ್ಮೆ ವ್ಯವಸಾಯ ನಮ್ಮ ಇನ್ನೊಬ್ಬ ತಮ್ಮ ಇನ್ನೊಬ್ಬ ಅಳಿಯ ಇನ್ನೂ ಒಂದಿಷ್ಟು ಲೇಬರ್ಸ್ ರೇಷ್ಮೆ ವ್ಯವಸಾಯ ಕೈಕೋತಾ ಇದ್ದಾರೆ. ಇವಾಗ ನಾನು ಎಲ್ಲನೂ ಆಗು ಹೋಗುಗಳನ್ನು ವಿಚಾರಣೆ ಮಾಡ್ಕೋತ ಏನು ಕೊರತೆ ಅದ ಆ ಕೊರತೆ ನೀಗಿಸ್ಕೋತ ನಾನು ಅಡ್ಡಾಡ್ತಾ ಇದ್ದೀನಿ. ಅದರ ಜೊತೆ ಜೊತೆಗೆ ನನಗೆ ದ್ರಾಕ್ಷಿ ಮಾಡೋಕ್ಕೂ ಸಹಿತ ನಾನು ಜವಾಬ್ದಾರಿನೇ ಕೊಟ್ಟಿದ್ದಾರೆ. ಆಮೇಲೆ ಇನ್ನೊಬ್ಬ ತಮ್ಮ ಅವ್ರ ಕುಟುಂಬ ನಿಂಬಿ ಗಿಡ ಅದಾವ, ನಿಂಬಿ ಗಿಡನೂ ಸಹಿತ ಅವರೇ ನೋಡ್ಕೋತಾ ಇದ್ದಾರೆ. ಇನ್ನೂ 10 ಜನರ ನಡುವ 12 ಜನ ಮಕ್ಕಳಿದ್ದಾರೆ. ಅವೆಲ್ಲನೂ ಮಕ್ಕಳನ್ನ ಶಿಕ್ಷಣಕ್ಕಾಗಿ ಎಲ್ಲೆಲ್ಲೋ ಎಲ್ಲ ಕಡೆ ಅನುಕೂಲ ಇರುವಂತ ಸ್ಕೂಲ್ಗಳಿಗೆ ಬಿಟ್ಕೊಟ್ಟಿದೀವಿ, ವಸತಿ ಶಾಲೆಗಳಿಗೆ ಹಾಕಿದೀವಿ. ಈಗ ತಾವು ಇಷ್ಟೊಂದು ಎಲ್ಲ ಹೇಳಿದ್ರೆ ಕೆಲವೊಂದು ನಾವು ಕೇಳ್ತಾ ಇರ್ತೀವಿ, ಕೆಲವೊಂದು ಈಗಿನ ಯುವ ಜನರು ಕೃಷಿ ಅಂದ್ರೆ ನಮಗೆ ಬೇಡ, ಸರ್ಕಾರಿ ನೌಕರಿ ಬೇಕು. ಈಗ ತಾವು ಬಿ ಎ ಓದಿದ್ರು ಸಹಿತ ತಾವು ನೌಕರಿಗೆ ಹೋಗ್ಲಿಲ್ಲ, ಆದ್ರೆ ಕೃಷಿ ಬದುಕನ್ನೇ ಆಯ್ಕೆ ಮಾಡ್ಕೊಂಡ್ರಿ. ಈಗಿನ ಯುವ ಜನರು ಈಗ ನಮ್ಗೆ ಕೃಷಿ ಬದುಕು ಅಂದ್ರೆ ಬೇಡ, ಯಾಕಂದ್ರೆ ಕಷ್ಟಪಟ್ಟು ಬೆಳೆದಿರ್ತೀವಿ, ಸಾಕಷ್ಟು ಬೆಳೆ ಸಮೃದ್ಧವಾಗಿರ್ತದ, ಆದ್ರೆ ನಮ್ಗೆ ರೇಟ್ ಸಿಗುದಿಲ್ಲ, ರೇಟ್ ಸಿಗ್ಲಾರ್ದಾಗ ನಾವು ಕಷ್ಟಪಟ್ಟು ಬೆಳೆದದ್ದು ವ್ಯರ್ಥ ಆಗ್ತದ ಅಂತ. ಅದಕ್ಕೆ ಹಿಂಗಾಗಿ ಈಗಿನ ಯುವ ಜನರು ಕೃಷಿ ಬದುಕು ಬೇಡ ಅಂತಿದ್ದಾರೆ. ಇದಕ್ಕೆ ತಾವೇನ್ ಹೇಳ್ತಾರೆ ಯುವಕರಿಗಾಗಿ? ಈಗ ನಮ್ಮ ಒಂದು ಸಂಸ್ಕೃತಿ, ನಮ್ಮದ ಒಂದು ದಿನನಿತ್ಯ ನಡೀತಕ್ಕಂತ ಒಂದು ವ್ಯವಸ್ಥೆ ಮೇಲಿಂದ ಈಗ ನಮ್ಮ ಮಕ್ಕಳಾದರೂ ಸಹಿತ ಹೆಚ್ಚಿನ ಆಸಕ್ತಿ ಈ ಕೃಷಿ ಮೇಲೆ ಇದೆ. ಈಗ ನಾವು ಶಿಕ್ಷಣ ಇವತ್ತಿನ ಮಾನದಲ್ಲಿ ಬೇಕು ಅನ್ನುವಂಥ ವಿಚಾರದಿಂದ ಅವರಿಗೆ ಒತ್ತು ಕೊಟ್ಟು ಅವರಿಗೆ ಒಂದು ವ್ಯವಸ್ಥೆ ಮಾಡಿಕೊಟ್ಟಿದ್ದೀವಿ. ಯಾರು ನೌಕರಿ ಹೋಗುವಂಥ ಅವ್ರದ್ದು ಒಂದು ಹಣೆಬರ ಇರ್ತಾ ಇದೆ ಅವ್ರು ಹೋಗಲಿ, ಮತ್ತು ಯಾರು ಹೋಗಂಗಿಲ್ಲ ಅವರು ನಮಗೆ ಕೃಷಿಗೆ ಇದ್ದೇ ಇರ್ತಾರೆ. ಅವರು ಕೃಷಿಗೆ ಅಷ್ಟು ಮಂದಿ ಇರಬೇಕತ್ತೂ ಇಲ್ಲ, ಒಟ್ಟು ಮಂದಿ ನೌಕರಿಗೆ ಹೋಗ್ಬೇಕತ್ತೂ ಇಲ್ಲ. ಯಾರು ಉಳಿದು ಬಂದಿರ್ತಾರೋ ಅವ್ರನ್ನ ಕೃಷಿಗೆ ಹಾಕ್ತೀವಿ, ಯಾರು ನೌಕರಿಗೆ ಹೋಗ್ತಾರ ನೌಕರಿಗೆ ಹೋಗಲಿ ಅಂತ ನಮ್ಮ ಆಸೆ. ತಮ್ಮ ಉದ್ದೇಶ ಒಳ್ಳೆಯದಿದೆ ಮಲ್ಲಿಕಾರ್ಜುನ್ ಕಣ್ಮೇಶ್ವರ್ ಅವರೇ. ತಾವು ಈ ತಮ್ಮ ವಿಭಕ್ತ ಕುಟುಂಬ ಮತ್ತು ಈ ಹೈನುಗಾರಿಕೆ ಹಾಗೂ ಈ ರೇಷ್ಮೆ ಕೃಷಿ ಬಗ್ಗೆ ತಾವು ಮಾಹಿತಿಯನ್ನು ನೀಡ್ತಾ ಇದ್ರಿ. ನನ್ನದು ಕೊನೆಯದೊಂದು ಪ್ರಶ್ನೆ, ಈ ಅವಿಭಕ್ತ ಕುಟುಂಬ ಇರುವುದರಿಂದ ತಮ್ಮ ಕೃಷಿ ಯಾವ ಕೆಲಸನೂ ನಿಲ್ಲುವುದಿಲ್ಲರಿ? ಯಾಕಂದ್ರೆ ಇವತ್ತಿನ ದಿವಸ ಆಳಿನ ಮೇಲೆ ಅಂದ್ರೆ ಭಾಳ ಕಷ್ಟ ಆದ್ರಿ ಒಕ್ಕಲ್ತನ. ಈಗ ಅವಿಭಕ್ತ ಕುಟುಂಬ ಇರೋದ್ರಿಂದ ನಾವೇ ಎಲ್ಲನೂ ನಿಭಾಯಿಸ್ಲಿಕ್ಕೆ ನಮಗೆ ಭಾಳ ಅನುಕೂಲ ಅದ. ಮತ್ತು ಯಾವುದೇ ಕಾರಣ ಇನ್ನುಳಿದ ಯಾವುದೋ ಒಂದು ಕೆಲಸ ಏನಾದರೂ ಒಂದು ಸಾಮಾಜಿಕವಾಗಿ ಬಂದಂಥ ಕೆಲಸಗಳಿಗೆ ಸಹಿತ ಇದರೊಳಗಿನ ಜನ ಹೋಗಿ ಅಲ್ಲಿನೂ ಕಾರ್ಯಕ್ರಮ ಮಾಡೋಕ್ಕೆ ಸಾಧ್ಯ ಆಗ್ತದೆ. ಮತ್ತು ಒಬ್ಬಂಟಿಗರಾಗಿದ್ದವರು ಯಾವ ಕಡೆನೂ ಹೋಗೋಕ್ಕಾಗಂಗಿಲ್ಲ, ಯಾವ ಕೆಲಸನೂ ಪೂರ್ತಿ ಮಾಡೋಕ್ಕೆ ಆಗಂಗಿಲ್ಲ. ಅಂದರೆ ಎಲ್ಲ ಜವಾಬ್ದಾರಿನೂ ಒಬ್ಬರ ಮೇಲೆ ಬೀಳೋದ್ರಿಂದ ಎಲ್ಲ ಕೆಲಸವನ್ನೂ ಒಬ್ಬರೇ ನಿಭಾಯಿಸ್ಲಿಕ್ಕೆ ಆಗೋದಿಲ್ಲ. ಈಗ ಈ ಅವಿಭಕ್ತ ಕುಟುಂಬ ಇರೋದ್ರಿಂದ ಯಾವ ಕೆಲಸನೂ ನಿಲ್ಲೋದಿಲ್ಲ ಅಂತೀರಿ. ಇದುವರೆಗೆ ತಾವು ಈ ರೇಷ್ಮೆ ಕೃಷಿ ಹಾಗೂ ಹೈನುಗಾರಿಕೆ ಮತ್ತು ತಮ್ಮ ಅವಿಭಕ್ತ ಕುಟುಂಬದ ಕುರಿತು ವಿವರವಾದ ಮಾಹಿತಿಯನ್ನು ಈ ನಮ್ಮ ವಿಜಯಪುರ ಆಕಾಶವಾಣಿಗೆ ನೀಡಿದ್ರಿ. ಮತ್ತೆ ನಾವು ದೇವರಲ್ಲಿ ಒಂದು ಪ್ರಾರ್ಥಿಸೋದಿಷ್ಟೇ, ತಮ್ಮ ಅವಿಭಕ್ತ ಕುಟುಂಬ ಈಗ ಇಲ್ಲಿವರೆಗೆ ಹೇಗೆ ಬಂದಿದನೋ ಅದೇ ರೀತಿ ಮುಂದುವರಿಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡೋಣ. ಇದುವರೆಗೆ ತಾವು ವಿವರವಾದ ಮಾಹಿತಿಯನ್ನು ನೀಡಿದ್ದಕ್ಕಾಗಿ ತುಂಬ ಧನ್ಯವಾದ. ನಮಸ್ಕಾರ. ನಮಸ್ಕಾರ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ದಿವಸ ಮಲ್ಲಿಕಾರ್ಜುನ್ ವಿರೂಪಾಕ್ಷಪ್ಪ ಬಿರಾದರ್ ಇವರು ಕಡ್ಲೆವಾಡ, ಇದು ಸಿಂದಗಿ ತಾಲೂಕಿನ ಒಂದು ಗ್ರಾಮ, ಇಲ್ಲಿ ಇವರು ರೈತರದಾರ. ಇವರು ಪ್ರಮುಖವಾಗಿ ಮೆಕ್ಕೆಜೋಳ, ಕಬ್ಬು, ಬದನೆ ಈ ಬೆಳೆಗಳನ್ನು ಬೆಳೀತಾರೆ. ಇದರಲ್ಲಿ ಪ್ರಮುಖವಾಗಿ ಇವರು ತರಕಾರಿ ಬೆಳೆಯಾದ ಬದನೆಯನ್ನೇ ಒಂದು ಪ್ರಮುಖ ಬೆಳೆಯಾಗಿ ಮಾಡಿಕೊಂಡು ಇದರಲ್ಲಿ ಅವರು ಹೆಚ್ಚಿನ ಒಂದು ಉತ್ಪಾದನೆಯನ್ನು ಮಾಡ್ತಾ ಇದ್ದಾರೆ. ಇವರು ಯಾವ ರೀತಿ ಮಾಡ್ತಾ ಇದ್ದಾರೆ, ಇವರ ಒಂದು ಉತ್ಪಾದನೆ ಯಾವ ರೀತಿ ಅದ ಅವರಿಂದ ಕೇಳಿ ತಿಳ್ಕೊಳ್ಳೋಣ. ನಮಸ್ಕಾರ ಮಲ್ಲಿಕಾರ್ಜುನ್ ವಿರೂಪಾಕ್ಷಪ್ಪ ಬಿರಾದರ್ ಅವರೇ. ನಮಸ್ಕಾರ ಹೇಳಿ ಸರ್. ತಮ್ಮ ಶಿಕ್ಷಣ ಎಲ್ಲಿವರೆಗೆ ಆಗೈತ್ರಿ? ಸರ್, ನಂದು SSLC ವರೆಗೆ ಆಗ್ಯದ. ಈ SSLC ಅಂದ್ರಲ್ಲ, ಯಾವ ಒಂದು ಇಸ್ವಿಯಲ್ಲಿ ತಾವು ಪೂರ್ಣ ಮಾಡಿದ್ರಿ ಇದನ್ನ? ಸರ್, ನಾ 1977 ತಾಂಬಾದೊಳಗೆ SSLC ಮುಗಿಸಿನಿ. ಅವಾಗ ಒಂದು ನೌಕರದಾರರ ಒಂದು ಕೊರತೆ ಇತ್ತು. ಅವಾಗ SSLC ಆ ಒಂದು ವೇಳೆಯಲ್ಲಿ ಮುಗಿಸಿದವರಿಗೆ ಬಹಳ ಬೇಡಿಕೆ ಇತ್ತು ನೌಕರಿಯಲ್ಲಿ. ತಾವು ನೌಕರಿಗೆ ಎಲ್ಲಿ ಒಂದು ಹೋಗ್ಲಾರ್ದೇನೆ ಈ ಕೃಷಿಯಲ್ಲಿ ಯಾವ ರೀತಿ ಉಳ್ಕೊಂಡ್ರಿ? ಯಾಕೆ ನೀವು ಮುಂದ ನೌಕರಿ ಮಾಡ್ಲಿಲ್ಲ, ಆ ಬಗ್ಗೆ ಹೇಳ್ರಲ್ಲ. ಸ್ವಲ್ಪ ನನಗೆ ಒಕ್ಕಲ್ತನ ಬಗ್ಗೆನೆ ಸಣ್ಣವಿರ್ತಾನೆ ಸ್ವಲ್ಪ ಹೆಚ್ಚಿನ ಒಂದು ಆಸಕ್ತಿ ಇತ್ತು ಸರ್. ನಮ್ಮ ಮನೆಯವ್ರೆ ನಮ್ಮ ತಂದೆಯವ್ರು ಇದ್ದಿದ್ದಿಲ್ಲ, ನಾ ಒಬ್ಬನೇ ಮಗ ಇದ್ದ ಸಂಬಂಧ ನಾ ಜಮೀನೇ ನೋಡ್ಕೊಂಡು ಹೋಗ್ಬೇಕಂತ ಹೇಳ್ಕಿಸಿದ್ರ ಆಸೆನೂ ಹುಟ್ಟಿತು. ನಂದು ಸ್ವಲ್ಪ ಅದು ತರಕಾರಿ ಬೆಳೆ ಬಗ್ಗೆ ಸ್ವಲ್ಪ ನನಗೆ ಹೆಚ್ಚು ಆಸಕ್ತಿ ಇತ್ತು. ಅದಕ್ಕೆ ನಾ ಅಲ್ಲಿ ಹೋಗಿ ಮತ್ತೊಬ್ಬರ ಕೈ ನೌಕರಿ ಮಾಡೋಕ್ಕಿಂತ ಸ್ವಂತ ನಾನೇ 100 ಮಂದಿ ನೌಕರನ್ನ ತೊಗೊಂಡು ಮಾಡಿದ್ರು ಅಡ್ಡಿಲ್ಲ ಅಂತ ನನಗೆ ಈ ಉದ್ದೇಶ ಅನ್ನಿಸ್ತು. ಅದಕ್ಕೆ ನಾ ಇಲ್ಲಿ ಹೊಳೆ ರಿಟೈರ್ ಒಕ್ಕಲ್ತನಕ್ಕೆ ಬಂದೆ. ನಾ ಅಂದ್ರೆ ಮೊದಲು ನೀವು ನೌಕರಿ ಮಾಡ್ತಿದ್ರ? ಹೆಂಗ? ಇಲ್ಲ ಸರ್, ನೌಕರಿ ಏನಿಲ್ಲ, ನೌಕರಿ ಹೋಗಿದ್ದೇ ಇಲ್ಲ. ಇನ್ನ SSLC ಮುಗಿಯಂದ ತಕ್ಷಣ ನಾ ಇದಕ್ಕೆ ಬಂದ್ಬಿಟ್ಟೀನಿ ಒಕ್ಕಲ್ತನಕ್ಕೆ. ಈಗ ನೀವು ಒಕ್ಕಲ್ತನ ಅಂದ್ರೆ ಎಷ್ಟು ವರ್ಷದಿಂದ ನೀವು ಮಾಡ್ತಾ ಇದ್ದೀರಿ? ನಾನು ಕನಿಷ್ಠ ಪಾತ್ ಅಂದ್ರೆ ಈಗ 78 ಇಲ್ತನ ಹಂಗೆ ನಾನು ನಿರಂತರ ಅಂದ್ರೆ 37 ವರ್ಷ ಒಕ್ಕಲ್ತನ. ನಾನು ಹೆಚ್ಚು ಆಸಕ್ತಿ ಕೊಟ್ಟದ್ದು ಅಂದ್ರೆ ಬದ್ನೆ ಗಿಡದ ಮ್ಯಾಗ. ಅದು ಪ್ರತಿ ವರ್ಷ ನಾ ಅವಾಗ ಮೊದ್ಲ ಇದ್ರ ಕೊರತೆ ಇತ್ತು ವಾಹನ ಸೌಕರ್ಯದ್ದು ಮಾರ್ಕೆಟ್ಗೆ ಹೋಗಕ್ಕೆ. ಅವಾಗ ಸುಮ್ ಸ್ವಲ್ಪ ಮಾಡ್ತಿದ್ನಿ, ಒಂದ್ ಎಕರೆ ಅರ್ಧ ಎಕರೆ ಹಿಂಗ. ಇತ್ತಿತ್ತಲಾಗಿ ಇವು ಸಣ್ಣ ಸಣ್ಣ ವಾಹನಗಳು ಬಂದು ಮಾರ್ಕೆಟ್ಗೆ ಹೋಗಕ್ಕೆ, ಅವು ಸೀದಾ ನನ್ನ ತೋಟಕ್ಕೆ ಬರ್ತಾವ. ವಾಹನಗಳು ಬಂದು ನಾನು ಯಾವ ಬೆಳೆ ಬೆಳಿತೀನಿ ಅವನ್ನ ಹಿರ್ಕೊಂಡು ಹೋಗ್ತಾರ ಅವರು. ಅಂದ್ರ ಅಗ್ರಿ ಒಂದ್ ಇದ್ರ ಲೆಕ್ಕದಾಗ ಬಾಡಿಗೆ ಜಾಸ್ತಿ ಇಲ್ದೇನೆ ಈ ತರ ನನಗೆ ಸ್ವಲ್ಪ ಕಂಟ್ರೋಲ್ ಅನ್ಸ್ಲಕತ್ತು. ಅದಕ್ಕೆ ಈಗ ಎಕರೆ ಒಂದೂವರೆ ಎಕರೆ ಎರಡು ಎಕರೆ ಹಿಂಗೆ ಬದ್ನಿ ಗಿಡ ಮಾಡ್ಕೊತೆ ಬಂದೀನಿ. ಅದು ಡ್ರಿಪ್ ಸಿಸ್ಟಮ್ ಮ್ಯಾಗ ಒಂದು ಒಳ್ಳೆ ನನಗೆ ಇಳುವರಿ ಅನಿಸಿದ. ಒಂದು ಡೈಲಿ ಅಂತಂದ್ರೆ ದಿನನಿತ್ಯ 40-50 ಬುಟ್ಟಿ ಮಾರ್ಕೆಟ್ಗೆ ಹೋಗ್ತಾವೆ. ಒಂದ್ ದಿವಸ 50 ಬಿಡ್ಬೋದು, ಒಂದ್ ದಿವಸ 100 ಬಿಡ್ಬೋದು, ಒಂದ್ ದಿವಸ 700 ಬಿಡ್ಬೋದು. ನಾವು ಎವರೇಜ್ ನ ಲೆಕ್ಕ ತೆಗಿಲಿಕ್ಕಾಗಿ ನನಗೆ ದಿನ ಒಂದ 3-3.5 ಸಾವಿರ ತನ ಉತ್ಪನ್ನ ಅನ್ಸ್ಲಾಗತ್ತದ ಮಾರ್ಕೆಟ್ದಾಗ. ಒಂದ್ ದಿವಸ ಹೆಚ್ಚನೂ ಆಗ್ಬಹುದು ಪಟ್ಟಿ, ಒಂದ್ ದಿವಸ ಕಡಿಮೆ ಆಗ್ಬಹುದು. ಅಂದ್ರೆ ನಿತ್ಯ ಒಂದ್ 1.5 ಎಕರೆ ಮಾಡಿದ್ರೆ ಕನಿಷ್ಠ ತಿಂಗಳಿಗೆ ಒಂದ್ 70-80 ಸಾವಿರ ರೂಪಾಯಿ ಪೀಕ್ ಆರಾಮ್ ಸರಿ ತೆಗಿಬಹುದು. ಅದ್ರೊಳಗೆ ಒಂದ್ 20,000 ರೂಪಾಯಿ ಖರ್ಚಾಕೈತಿ, ಲೇಬರ್ ಚಾರ್ಜ್ ವಾಂತು ಹಿಂಗೆಲ್ಲ ಹಿಡಿದು. ಇನ್ನ ಔಷಧ ಒಂದ 10-15 ಸಾವಿರ ರೂಪಾಯಿ ಹಿಂಗೆ ಅದನ್ನು ಖರ್ಚಾಕೈತಿ. ಒಂದ 50-60 ಸಾವಿರ ರೂಪಾಯಿ ತಿಂಗಳಿಗೆ ಉಳಿಸ್ಲಕ್ ಪ್ರಯತ್ನ ಮಾಡ್ಲಿಕ್ಕೆ ಶಕ್ಯ ಅದ. ಬದ್ನಿ ಗಿಡ ಮೊದ್ಲು ಏನದ ನಮ್ಗೆ ಮೈಕು 10 ಬರ್ತಿತ್ತು, ನಾ ಬೀಜ ಆಯ್ಕೆ ಮಾಡಿದ್ದು, ಇಳುವರಿ ಜಾಸ್ತಿ ಬರ್ತೈತಿ. ಆಮ್ಯಾಗ ಒಂದ್ ಸ್ವಲ್ಪ ಅದು ಕಲರ್ ಡಿಮ್ ಆಗಕ್ಕೆ ಒಂದೂವರೆ ತಿಂಗಳು ಆದ್ಮ್ಯಾಗ. ಈಗ ಮಾರ್ಕೆಟ್ ದಾಗ ಸೂಪರ್ ಟೆನ್ ಅಂತೇಳಿ ಒಂದು ಹೊಸ ತಳಿ ಬಂದದ, ಅದನ್ನೇ ನಾ ಹೆಚ್ಚು ಆಯ್ಕೆ ಮಾಡ್ತೀನಿ. ಸೂಪರ್ ಟೆನ್ನೇ ಹಾಕ್ತೀನಿ ಹೆಚ್ಚಾಗಿ. ಅದು 3-4 ತಿಂಗಳ ತನ ಏಕಟೆಕಾಯಿ ಹರಿಬಹುದು. ಒಳ್ಳೆಯದು. ಒಂದು ಬದನೆಕಾಯಿ ಬಗ್ಗೆ ತಾವು ಬಹಳ ಇಷ್ಟ ಒಂದು ಆಸಕ್ತಿ ಹೊಂದಿದ್ದೀರಿ ಮತ್ತು ಅದರಲ್ಲಿ ಕೃಷಿ ಮಾಡ್ತಾ ಇದ್ರಿ, ಇದರ ಜೊತೆಗೆ ಯಾವ್ಯಾವ ಬೆಳೆಗಳನ್ನ ತಾವು ಬೆಳಿತೀರಿ? ಮೆಕ್ಕೆಜೋಳ ಅಂತ ಬೆಳಿತೀವಿ ಸರ್. ಅದು ಒಂದು ಎಕರೆಕ ಒಂದ 20-25 ಕ್ವಿಂಟಲ್ ತನ ಮೆಕ್ಕೆಜೋಳ ಬೆಳಿತೀವಿ. ಕಬ್ಬು ಬೆಳಿತೀವಿ, ಅದು ಡ್ರಿಪ್ ಮೇಗೆ, ಡ್ರಿಪ್ ಸಿಸ್ಟಮ್. ಅಂತರ ಅನ್ನೋದು 8 ಫೂಟಿನ ಸಾಲ ಮಾಡ್ಕೇಸಿದ್ರೆ ಕಬ್ಬ ಹಚ್ಚಿವಿ. ಅದು ಒಂದು ಎಕರೆಗ 50-60 ಟನ್ ತನ ನಾವು ಕಬ್ಬು ಬೆಳೆದೇನೆ. ಅಂದ್ರೆ ನಮ್ಗೆ ಹೆಚ್ಚಿನ ಒಂದು ಇದು ಅಂತಂದ್ರೆ ನೀರಿನ ಕೊರತೆ ಜಾಸ್ತಿ ಅದ ನನಗೆ. ಈ ಡ್ರಿಪ್ ಮ್ಯಾಗಾದ್ರೂ ಸಾಕಷ್ಟು ನೀರು ಪೂರಾಟ ಆಲಾರಕ್ಕೆ ಅದು 100 ಟನ್ ತನ ಬೆಳೆಯಲಿಕ್ಕೆ ಶಕ್ಯ ಅದ. ಇಷ್ಟು ನಾ ಹೇಳಕ್ ಶಕ್ಯ. ಈಗ ಅಂದ್ರೆ ಕಬ್ಬು ಯಾವ ತಳಿ ಬೆಳೀತಾ ಇದ್ರಿ? ಕಬ್ಬ ತಂದ್ರಿ ಹೆಚ್ಚಾಗಿ ಮೊದ್ಲು ಗಂಗಾವತಿ ಅಂತ ಹಾಕ್ತಿದ್ದೆವು. ಅದು ಸ್ವಲ್ಪ ದನಗಳು ಮೇವಿಗೆ ತೊಂದರೆ ಆಗಲಕತ್ತು, ಮತ್ತೆ ಕಬ್ಬು ಕಡೆಯವರು ಅದಕ್ಕೆ ಇದು ಮಾಡಕತ್ರು, ಡಿಮಾಂಡ್ ಮಾಡಲಿಲ್ಲ. ಅದಕ್ಕೆ ಈಗ ನಾನು 0-32 ಅಂತ ಹೇಳಿ ಕಿಶಂದ್ರ ಇದೇ ತಳಿ ಹೆಚ್ಚು ನಾವು ಬೆಳಿತೀವಿ. ಅಂದ್ರೆ ಅದು ಎತ್ತ ಮೇವಿಗೂ ಒಳ್ಳೆಯದು, ಸ್ವಲ್ಪ ಇಳುವರಿನೂ ಜಾಸ್ತಿ. ಅದು ಕಬ್ಬಿನ ತಳಿ ತಾವು ಹೇಳಿದ್ರಿ 86-032. ಈ ತಳಿ ಒಂದ 50-60 ಟನ್ ಬೆಳಿತೀನಿ ಅಂತ ಹೇಳಿದ್ರಿ. ಈ ಕಬ್ಬು ಎಷ್ಟು ವರ್ಷದಿಂದ ಬೆಳಿತಾ ಇದ್ರಿ ಸರ್? ನಾವು ಕನಿಷ್ಠ ಇದು ಒಂದ 8-10 ವರ್ಷದಿಂದ ಬೆಳಕೊತ್ ಬಂದೀವಿ. ನಮಗ ಹೋಸಲ ಅಂದ್ರ 2006 ಸ್ವಲ್ಪ ನಮಗ ಕಬ್ಬಿಂದು ತೊಂದರೆ ಆಯ್ತು. ಈ ವರ್ಷ ಸ್ವಲ್ಪ ತೊಂದರೆ ಆಯ್ತು ಮಾರ್ಕೆಟ್ ಅದ. ಈ ಉಳದೇನು ಪ್ರಾಬ್ಲಮ್ ಆಗಿಲ್ಲ, ಆದ್ರೆ ಮೇವಿಗೂ ಇದು ಚಲೋ, ದನಗಳಿಗೆ ಅದು ಮುಂದಿನ ಸ್ವಾಗಿ ಅದು. ಮತ್ತೆ ಇಲ್ಲಿ ಕಬ್ಬನ ಕಸಕ್ಕೂ ಜನ ಸಿಗುವ ಲೆಕ್ಕದ. ಹೆಚ್ಚಾಗಿ ನಾವು ಟ್ಯಾಕ್ಟರ್ನೇ ಮಾಡಿಸ್ತೀನಿ ಸಣ್ಣ ಗಾಡಿಲೆ, ಡ್ರಿಪ್ ಮೇಗದ. ಒಳಗೆ ಅಂತರ ಬೇಸಾಯ ಮಾಡ್ಲಿಕ್ಕೆ ಅನುಕೂಲ ಅದ. ಸೊಟ್ಟು ಸುರುವಿಗೆ ಕಬ್ಬು ಹಚ್ಚು ಮುಂದೆ ಸೌತಿನೂ ಹಾಕ್ತೀನಿ. ಆ ಸೌತಿನೂ ಒಂದ್ ಎಕರೆಕಾಯಿ 20-25 ಸಾವಿರ ರೂಪಾಯಿ ಸುಮ್ಮ ಸೈಡ್ ಪೀಕ್ ಅದು, ಅದು ತಕ್ಕೊತೀನಿ. ಅದು ಕಬ್ಬು ಬರಂಗ್ ಬರ್ತೈತಿ, ಕಬ್ಬಿಗೇನು ಪ್ರಾಬ್ಲಮ್ ಇಲ್ಲ. ಈ ರೀತಿ ನಾವು ಕಬ್ಬು ಹಚ್ಕೊತ್ ಬರ್ತೀವಿ. ಅದು ಔಷಧ ಅದೆಲ್ಲ ಕುಡಿದು ಡ್ರಿಪ್ನಾಗ ಕೊಡ್ತೀನಿ ಹೆಚ್ಚಾಗಿ. 19-19 ಮತ್ತೆ 12-16 ಇವೆಲ್ಲ ಡ್ರಿಪ್ನಾಗ ಹೆಚ್ಚಾಗಿ ಕೊಡ್ತೀನಿ. ಈಗ ಕಬ್ಬು 8 ಫೂಟಿನ ಒಂದು ಸಾಲಿನಲ್ಲಿ ಬೆಳಿತೀನಿ ಅಂತ ಹೇಳಿದ್ರಿ, ಅದ್ರ ಒಂದು ಬೇಸಾಯದ ಬಗ್ಗೆ ಕುರಿತು ಒಂದ್ ಸ್ವಲ್ಪ ಮಾಹಿತಿ ಹೇಳ್ರಲ್ಲ ಸರ್? ನಾನು ಮೊದ್ಲ ಅಗಿ ತಯಾರು ಮಾಡ್ತೀವಿ ಇಲ್ಲಿ ನಮ್ಮಲ್ಲೇ ಸ್ವಂತ ತಯಾರು ಮಾಡ್ಕೇಸಿಂದ್ರ ಅಗಿ ತಯಾರು ಮಾಡಿ ಕಬ್ಬು ಹಚ್ತೀವಿ. 8 ಫೂಟ್ ಸಾಲ, ಸಾಲಿನಿಂದ ಸಾಲಿಗೆ 8, ಅಗಿಯಿಂದ ಅಗಿಗೆ 3-4 ಫೂಟ ಹಿಂಗ ಅಂತರ ಹಚ್ಕೊತ್ ಬರ್ತೀವಿ. ಅದು ಒಂದು ಇದಕ್ಕೆ 20-25 ಗಡ್ಡಿ ಹೊಡಿತಾವ. ಅದು ಕನಿಷ್ಠ ಪತ್ತಂದ್ರ 30-40 ಕೆಜಿ ತೂಕ ಬರ್ತದ ಒಂದ್ ಅಗಿಗೆ. ಈ ತರ ಏನದ ಅಗಿ ಲೆಕ್ಕದ ಮೇಲೆ ಒಂದ 2,500 ಅಗಿ ಕುಂದಿರ್ತಾವ ಅಂದಾಜು. ಹಂಗಾಗಿ ನಂದು ಸ್ವಲ್ಪ ನೀರಿನ ಕೊರತೆ ಇದ್ದ ಸಂಬಂಧ ಸ್ವಲ್ಪ ಕಬ್ಬು ಕಿರಿದಾಗಿ ಒಂದ 50 ಟನ್ ಇಂತನ ಬೆಳೆದಿನಿ. 50-60 ಟನ್ ನೀರಾದ್ರು ಸರಿಯಾಗಿ ಆದ್ರೆ ಆ ಒಟ್ಟು ಕಬ್ಬ ಸದೃಢ ಆದ್ರೆ ಅದು ಒಂದ 80-100 ಟನ್ ಇಂತನೂ ಬೆಳಿಲಕ್ಕೆ ಶಕ್ಯ ಅದ. ಆದರೂ ಸಾಮಾನ್ಯ ರೈತರಿಗಿಂತಲೂ ಹೆಚ್ಚಿನ ಒಂದು ರೀತಿಯಲ್ಲಿ ಕಡಿಮೆ ನೀರಿನಲ್ಲಿ ತಾವು ಬೆಳೀತಾ ಇದ್ದೀರಿ. ಸಾಮಾನ್ಯ ಇದು ಸಾಮಾನ್ಯ ರೈತರಿಗೆ ಅನುಕೂಲ ರೀ. ಇದು ದೊಡ್ಡ ರೈತರಿಗೆ ಏನು ಅವಶ್ಯಕತೆ ಇಲ್ಲ ಅವರು, ಯಾಕಂದ್ರೆ ಹುಮ್ಮ ನೀರ್ ಇರ್ತಾವ ಅವ್ರು ಸಿಕ್ಕಂಗೆ ನೀರು ಹೊಡಿತಾರ. ಹನಿ ನೀರಾವರಿ ಅಂತಂದ್ರ ಸಾಮಾನ್ಯ ರೈತರಿಗೆ ಇದು, ಮತ್ತು ಖರ್ಚು ಕಮ್ಮ. ಅದ್ರ ಖರ್ಚು ಕಮ್ಮ, ಕಸದ್ದು ಲಾಗ್ವಡ್ನು ಕಮ್ಮ. ಟ್ರ್ಯಾಕ್ಟರ್ಲೆ ಹರಗಿಸ್ಬಿಟ್ರೈತು ಒಂದ್ಸಲ ಎರಡ್ ಸಲ ಬೇಕಾದ ಕಬ್ಬ ಒಂದ್ 10 ಫೂಟ್ ಎತ್ತರ ಆದ್ರೂ ಟ್ರ್ಯಾಕ್ಟರ್ ನಡೀತದ ಒಳಗೆ. ಆಯ್ತಾ, ಕಡಿಮೆ ನೀರು ಉಣಿಸುವ ಅವಶ್ಯಕತೆ ಇಲ್ಲ. ಡ್ರಿಪ್ ಬಟನ್ ಹೊಡೆದ್ಕೇಸಿದ್ರೆ ವಾಲ್ ತಿರ್ಕೋತ್ ಕೂತ್ ಬಿಡುದು. ಏನ್ ನಾವು ಡೋಸಸ್ ಕುಡ್ದದ ಅದನ್ನೆಲ್ಲ ನಾವು ಕೊನೆತನೂ ಕುಡ್ಲಕ್ ಶಕ್ಯ ಅದ ಎಲ್ಲಿ ಡ್ರಿಪ್ನಾಗೆ. ಮತ್ತ ಇಳುವರಿ ಜಾಸ್ತಿ ಬರ್ತೈತಿ, ಖರ್ಚು ಕಮ್ಮಿ ಬರ್ತದೆ. ಮತ್ತೆ ಈ ಡ್ರಿಪ್ ಅಂದ್ರಿ, ಈ ಡ್ರಿಪ್ ನಲ್ಲಿ ಎರಡ್ ತರ ಬಂದವ, ಒಂದು ಮೇಲ್ ಹಾಕ್ತಾರ, ಒಂದು ನೆಲದಲ್ಲಿ ಅಗದ ಹಾಕ್ತಾರ. ಈಗ ಯಾವ ತರ ಒಂದು ಡ್ರಿಪ್ ಅನ್ನ ತಾವು ಅಳಿಸ್ಕೊಂಡ್ರಿ ಸರ್ ನಾ ಮ್ಯಾಗಿಂದೇ ಹಾಕಿನಿ ಮ್ಯಾಗಿಂದು ಅದು ಪಾಲ್ಟಿ ಸಿ ಎಂ ಇದು ಅದ ಟ್ರಿಪ್ಪರ್ ಅಂದ್ರೆ ನಾ 4 LPS ಅಂದ್ರೆ 4 ತಾಸಿಗೆ 1 ಲೀಟರ್ ನೀರು ಬೀಳುವಂತದ್ದು ಒಂದು ಹೋಲ ಆ ಅಂತದ್ರಲ್ಲೇ ನಾ ಚಾಲು ಮಾಡೀನಿ ಮ್ಯಾಗಿಂದೇ ಮಾಡಿದ್ನ ಅದು ಸ್ವಲ್ಪ ಕಬ್ಬ ಹೋಗು ಮುಂದೆ ಅದು ತೆಗೆದ ಒಂದು ಸ್ವಲ್ಪ ಲಾಗೋಡಿ ಅನಿಸ್ತೈತಿ ಆದ್ರೂ ಪರವಾಗಿಲ್ಲ ನೀರು ಎಲ್ಲಿ ಬೀಳಕತ್ತವ ಎಲ್ಲಿ ಇದು ಅದತ್ತ ಕಣ್ಣಾರೆ ಸಮಕ್ಷಮ ನಾವು ನೋಡಬಹುದು ಹೊರಗಿಂದು ಬಂದೈತಿ ಒಂದು ಕಂಪ್ನಿ ಅದಕ್ಕೂ ಹೋಗಿ ನಾವು ಪ್ರಯತ್ನ ಮಾಡಿದ್ನಿ ಸ್ವಲ್ಪ ರೇಟ್ ಕಾಸ್ಟ್ಲಿ ಅನಿಸ್ತದು ಆದ್ರೂ ನನಗೆ ಅದು ಮಾಡಕ್ ಆಗ್ಲಿಲ್ಲ ಯಾಕೋ ಮನಸ್ಸು ಬರಲಿಲ್ಲ ಇದನ್ನೇ ನಾ ಮ್ಯಾಗಿಂದು ಮಾಡೀನಿ ಯಾವ್ದು ಚಲೋ ಅನಿಸ್ತದ್ರಿ ನಿಮ್ ನನಗಾರೆ ಮ್ಯಾಗಿಂದ ಚಲೋ ಅನಿಸ ಸರ್ ಈಗ ಮೆಕ್ಕೆಜೋಳದ ಬಗ್ಗೆ ಒಂದ್ ಸ್ವಲ್ಪ ತಿಳಿಸ್ಕೊಡ್ರಲ್ಲ ಅದು ಯಾವ ರೀತಿ ಬೇಸಾಯ ಮಾಡ್ತಿರ್ತಾವ ಸರ್ ನಾನು ಒಂದ್ ಎಕರೆಗೆ 1.5 packet ಬೀಜ ಹಾಕಿ ಅದು ಸಾಲ ಏನದಲ್ಲ 20 inch ಸಾಲ ಬೀಜಿನ ಬೀಜಕ್ಕೆ ಏನದು 9-10 inch ಅಂತರ ಇಟ್ಟು ಬೀಜ ಹಾಕ್ತಿವಿ ಅದು ಸರಿಯಾಗಿ ನೀರ ಸರಿಯಾಗಿ ಗೊಬ್ಬರ ಅದು ವ್ಯವಸ್ಥೆ ಮಾಡ್ಕೊತ ಬಂದ್ರೆ ಮಳಿ ಸಕಾಲಕ ಸರಿಯಾಗಿ ಆದ್ರೆ ಅದು ಒಂದ್ ಎಕರೆಗೆ 40 ತನೂ ಬರ್ತೈತಿ ಕ್ವಿಂಟಲ್ ಬೆಳದಿನ ಹಂಗ ಮತ್ತ ಈಗ ಮಳೆನು ಸ್ವಲ್ಪ ಇದು ಅದ ಅಷ್ಟು 15-20 ಕ್ವಿಂಟಲೇ ಇಳುವರಿ ಕಮ್ಮಿ ಹಾಕೋತ ಹೊಂಟಾವಿ ಮಳೆಗಾಲ ಸಂಬಂಧ ಮಳೆಗಾಲ ಚಲೋ ಇದ್ರ ಈಗಾದ್ರೂ 40 ಮೇಲೆ 40 ನಾವು ತೆಗಿಲಕ್ ಶಕ್ಯದ ಸರ್ 40 ಕ್ವಿಂಟಲ್ ತೆಗಿಲಕ್ ಶಕ್ಯದ ಒಂದ್ ಎಕರೆ ಈಗ ಇದೀಗ ಹೇಳಿದ್ರಿ ದನಕರುಗಳು ಕೂಡ ಅದಾವ ನಮ್ಮ ಅಂತೇಳಿ ಆ ದನಕರುಗಳು ಯಾವ್ಯಾವ ಸಾಕಿದಿರಿ ಎಷ್ಟ್ ಅದಾವ್ರಿ ಸರ್ ನಾನು ದನಕರು ಅಂತಂದ್ರೇನು ಬರೇ ಎಮ್ಮಿಗಳು ಅಷ್ಟೇ ಇದಾವು ಆಕಳ ಇಲ್ಲ ಎತ್ನು ಇಲ್ಲ ಎಮ್ಮಿ ಹಾಲ ದಿನ ಹಿಂಡ ಅಂತವು ಕ್ರಾಸ್ ಮ್ಯಾಗ ಇಟ್ಟೀನಿ ದಿನ ಮನ್ಯಾಗ ಹೆಣ್ಮಕ್ಳು ಏನದ 2 ಹೊತ್ತ ಹಿಂಡ್ತಾರ ಮಾರ್ಕೆಟ್ ಮಾಡ್ಕೊಂಡ್ ಬರ್ತಾರ ಇಲ್ಲೇ ಹಳ್ಳಿಯಾಗ ನಾವು ವಸ್ತಿದ್ದು ತೋಡದಾಗ ದಿನ ಒಂದ 5-6 ಲೀಟರ್ ಹಾಲ ನಮ್ ಮೇಲ್ ಖರ್ಚಿಗೆ ನಮ್ಗ ನಡೀತದ ಅಂತ ಹೇಳ್ಕೇಸಂದ್ರೆ ಈಗ ಬದನೆ ಬಗ್ಗೆ ಹೇಳಿದ್ರಿ ಆದ್ರೆ ನಮ್ಗೆ ಸವಿಸ್ತಾರವಾಗಿ ಹೇಳಿಲ್ಲ ಬದನೆ ಕೃಷಿ ಯಾವ ರೀತಿ ಮಾಡ್ತೀರಿ ಯಾವ ರೀತಿ ತಾವು ಸಸಿ ಮಾಡ್ಕೊಳ್ತೀರಿ ಆಮೇಲೆ ಮಡಿ ಒಯ್ದು ಯಾವ ರೀತಿ ನಾಟಿ ಮಾಡ್ತೀರಿ ಒಂದು ಬದನೆ ಸಸಿ ಮಾಡೋದ್ರಿಂದ ಮಾರಾಟವಾಗುವವರೆಗೂ ಒಂದ್ ಸ್ವಲ್ಪ ನಮ್ಗ ಸವಿಸ್ತಾರವಾಗಿ ಹಂತ ಹಂತವಾಗಿ ತಿಳಿಸ್ಕೊಡ್ರಲ್ಲ ನಮ್ಮ ರೈತರಿಗೆ ಸರ ಈಗ ನರ್ಸರಿ ಅಂತ ಹೇಳ್ಕೇಸಂದ್ರೆ ಬಂದವ ನಾನ್ ನರ್ಸರಿ ಒಳಗೆ ಹೋಗಿ ಎಗಿ ತಂದಿಲ್ಲ ಇಲ್ಲಿವರೆಗೆ ನಾ ಮಾಡಿದ್ದು ಸ್ವಂತ ನಾ ಪ್ಯಾಕೆಟ್ ತಂದು 100 ರೂಪಾಯಿಗೆ ಒಂದ್ ಪ್ಯಾಕೆಟ್ ತಂದು ಇದೇ ನೆಲದಾಗೆ ನಾನು ಏರ್ ಮಡಿ ಮಾಡ್ಕೇಸಂದ್ರೆ ಎಗಿ ಚಲ್ಕೋತೀನಿ ಚಲ್ಕೊಂಡು ಆಮ್ಯಾಗ ಎಗಿ ಏನದಲ್ಲ ಕರೆಕ್ಟ್ ಒಂದ್ 2 ದಿವಸ ಅಡ್ವಾನ್ಸ್ ಡ್ರಿಪ್ ಚಾಲು ಇಟ್ಕೇಸಂದ್ರ ನೆಲ ತೋಯಿಸ್ತೀನಿ ತೋಯಿಸ್ಕೇಸಂದ್ರೆ ಒಂದ್ ಕಟ್ಟಿಗೆ ಚುಚ್ಚಿ ಅವು ಎಗಿ ಒಯ್ದಕೇಸಂದ್ರೆ ಹಸ್ತೀನಿ ಅಗಿ ಕರೆಕ್ಟ್ ಕುಂದಿರ್ತಾವ ಅಗಿದೇನು ಪ್ರಾಬ್ಲಮ್ ಇಲ್ಲ ಒಂದ್ ವಾರ ಆದ್ಮ್ಯಾಗ ಹಂಗೆ ಸಣ್ಣ ಸಾದ ಔಷಧ ಹೊಡ್ಕೋತ ಹೋಗೋದು ಅದ್ರ ಮ್ಯಾಗ ಮುಂದೆ ಕಾಯಿಗೆ ಹೂವಿಗೆ ಬಂದ ಹೊತ್ನಾಗ ಸ್ವಲ್ಪ ಜಾಸ್ತಿ ಔಷಧ ಹೊಡ್ಕೋಬೇಕಾಕೈತಿ ಇಲ್ಲಂದ್ರೆ ಕಾಯಿಗೆ ಸ್ವಲ್ಪ ಇದ್ರ ಕೀಡಿ ಜಾಸ್ತಿ ಭಯಂಕರ ಕೀಡಿ ಕಂಟ್ರೋಲ್ ಆಗಲ್ಲ ಈಗ ಹೊಸ ಹೊಸ ಈ ಟೆಕ್ನಾಲಜಿ ಮ್ಯಾಗ ಏನದಲ್ಲ ಪ್ರೊಕ್ಲೇಮ ಟಕುಮಿ ಅಂತ ಹೇಳಿ ಬಂದದ ಕೊರಾಜಿನ್ ಅಂತ ಬಂದದ ಹೈಡೋಸ್ ಔಷಧ ಅದಾವ ಅವು ಒಂದ್ 8-10 ದಿವಸ ಗಟ್ಲೆ ಕವರ್ ಆಗ್ತದ ಬೇಕಾದಂಗ ನಮ್ಗೆ ಅದು ಅನುಕೂಲ ಅನ್ಸಿ ಅದು ಈಗ ಕೀಟನಾಶಕ ಸಿಂಪಡಿಸ್ತೀನಿ ಅಂತ ಹೇಳಿದ್ರಿ ಈ ಎಲ್ಲಾ ಮಾಹಿತಿ ಎಲ್ಲಿ ಪಡ್ಕೋತಿರ್ತಾವ ಸರ್ ನಾ ಕಿಸಾನ್ ಅಂತ ಹೇಳ್ಕೇಸಂದ್ರೆ ಒಂದು ಬೆಂಗಳೂರು ಇದು ಐತಿ ಅಲ್ಲಿ ಆ ನಂಬರ್ ಐತೆ ಅದ ಆ ನಂಬರ್ಗೆ ಫೋನ್ ಹಚ್ಕೇಸಂದ್ರೆ ಕೇಳ್ಕೊತೀನ ಈ ತರ ಹಿಂಗ ಆದಾವತ್ನಾಗ ಹ್ಯಾಂಗ್ ಮಾಡ್ಬೇಕು ಸರ್ ಅಂತಂದ್ರೆ ಅವರು ಸ್ವಲ್ಪ ಸಲಹೆ ಹೇಳ್ತಾರ ನನಗೆ ಅಂದ್ರೆ ಕಿಸಾನ್ ಕಾಲ್ ಸೆಂಟರ್ ಅಂತಾರಲ್ಲ ಅದ್ರಿ ಅದು ಕಿಸಾನ್ ಕಾಲ್ ಸೆಂಟರ್ ಅಂತ ಹೇಳ್ಕೇಸಂದ್ರೆ ಅದು ಬೆಂಗಳೂರು ಇದಕ್ಕೆ ಕರಿತೆ ಅವ್ರಿಗೆ ನಾ ಕಾಲ್ ಮಾಡಿದಾಗ ಒಮ್ಮ ಈ ತರ ಆಗ್ಯಾ ಸರ್ ಹೆಂಗ್ ಅಂತ ಕೇಳಿದಾಗ ಅವರು ಸ್ವಲ್ಪ ಸಲಹೆ ಕೊಡ್ತಾರ ಆ ಪ್ರಕಾರನು ಹೊಡಿತೀನಿ ಒಮ್ಮೊಮ್ಮೆ ಹೋಗಿ ಔಷಧ ಅಂಗಡಿಯಾಗ ಸ್ವಲ್ಪ ಯಾರೋ ಒಬ್ರು ಮಾಹಿತಿ ಇದ್ದವ್ರು ಅಥವಾ ಹಿಂದೆ ಬದ್ನಿ ಗಿಡ ಹಚ್ಚದವ್ರು ಅಂತವ್ರಿಗೂ ಸಲಹೆ ಕೇಳ್ಕೊಂಡು ನಾ ಮಾಡ್ಕೊತ ಬಂದಿದ್ದೆ ಐತಿ ಜಾಸ್ತಿ ಆತಂದ್ರೆ ಅದಕ್ಕೇನೋ ರೋಗಿಲ್ಲ ಕೀಟದ್ದೇ ಸ್ವಲ್ಪ ಜಾಸ್ತಿ ಅದ ಕಾಯಿ ಇದಾಗುದೆ ಹುಳಕಾಗುದೆ ಜಾಸ್ತಿ ಆಗ್ತದ ಸುರಂಗ ಹುಳ ಅಂತ ಬರ್ತದ ಅದಕ್ಕೆಲ್ಲ ಈಗ ಹೈ ಡೋಸ್ ಇವು ಕೊರಾಜಿನ ಅಂತ ಹೇಳಿದ್ನಲ್ಲ ಅದ್ರ ಮ್ಯಾಗ ಎಕ್ದಮ್ ಕವರ್ ಹಾಕ ಸರ್ ಮತ್ತೆ ಜಾಸ್ತಿ ಕೊರಾಜಿನ ಹೊಡೆದ್ರಂದು ಗಿಡ ಬಾದಕ್ಕ ಅವಾಗ ಏನದ ಕೊರಾಜಿನ ಒಂದ್ಸಲ ಹೊಡೆದು ಒಂದ್ 4 ಸಲ ಮತ್ತೆ ಬೇರೆ ಔಷಧ ಹೊಡ್ಕೊತ ಇದ್ದು ಮತ್ತೆ ಆಮ್ಯಾಗ ಕೊರಾಜಿನ ಹಾಕೋತ ಇರ್ತೀವಿ ಕಾಯಿ ಕೊರಕ ಕಮ್ಮಿ ಆಕೈತಿ ಹುಳಕ್ ಬರೋದು ಈಗ ನೀರಿನ ಸಮಸ್ಯೆ ಹೇಳಿದಿರ್ತಾವ ಮತ್ತ ಇಲ್ಲೆಲ್ಲ ಬಿಡಗಾವಲಿ ಬಂದವ್ರಿ ಆದ್ರೂ ನೀರಿನ ಸಮಸ್ಯೆ ಯಾಕಾಗ್ತದ ಈ ಬಗ್ಗೆ ಹೇಳ್ರಲ್ಲ ಸರ್ ಬಿಡಗಾವಲಿ ನಮಗ್ ಬಂದಿಲ್ಲ ಸರ್ ಕೆಳಗೆ ಚಿಕ್ಕರಿಗೆ ಅಂತ ಹೇಳಿ ಐತಿ ಆ ಊರಿಗೆ ಬಂದದ ಇನ್ನ ನಮಗ್ ಈ ಸದ್ದ ಶುರು ಮಾಡ್ರಿ ಈಗ ಇನ್ನ ಮುಂದೆ ಆಗ್ಬಹುದು ಮತ್ತ ಅದು ಆಯ್ತಂದ್ರೆ ನನಗೇನ್ ಸಮಸ್ಯೆನೆ ನಮ್ಮ ಇಡೀ ಭಾಗದ ಮಂದಿ ಎಲ್ಲ ಕಬ್ಬೆ ಜಾಸ್ತಿ ಬೆಳಿಬೇಕಂತ ಆಸೆ ಇಟ್ರ ಡ್ರಿಪ್ ಮ್ಯಾಗೆ ಮಾಡ್ಬೇಕಂತ ಹೇಳ್ಕೇಸಿನ ಬಹಳ ಮಂದಿ ಹಣ್ಕೊಂಡು ಕೂತಾರ ಆದ್ರೆ ಈಗ ಎಲ್ಲಾ ಕಡೆ ನೀರ್ ಗಪ್ಪಾಗ್ಯವ ಬೋರಿಗೂ ಇಲ್ಲ ಈಗ 400 ಫೂಟ 500 ಫೂಟ್ ಹೊಡೆದ್ರು ಬೋರಿಗೆ ನೀರ್ ಬೀಳಲಾಗ್ಯವ ಬಿಟ್ಕೇಸಂದ್ರೆ ಈಗ ಬಾಯಿ ನೀರ್ ಅವೇ ಬಸಿ ನೀರ ಅಷ್ಟೇ ಏನದ ಸುಮ್ಮ ಸಣ್ಣ ಪ್ರಮಾಣ ಆಕಾರ ಮಾಡ್ಕೊತಾ ಇದೀವಿ ಮತ್ತ ಇಂಥ ಬರಗಾಲದೊಳಗ ಈ ಒಂದ್ ಕಡಿಮೆ ನೀರ್ ಅದಾವ ಅಂತ ಹೇಳ್ತೀರಿ ಈ ಒಂದ್ ಇಂಥ ಪರಿಸ್ಥಿತಿ ಒಳಗೂ ತಾವು ಕಬ್ಬು ಬೆಳಿತಾ ಇದೀರಿ ಬದನೆ ಬೆಳಿತಾ ಇದೀರಿ ರೈತರು ಯಾವ ರೀತಿ ಈ ಒಂದ್ ಬರಗಾಲದೊಳಗ ನೀರ್ ಉಳಿಸ್ಕೊಂಡು ಬೇಸಾಯ ಮಾಡ್ಬೇಕಂತೀರಿ ಆ ಬಗ್ಗೆ ನಮ್ಮ ರೈತರಿಗೆ ಕೆಲವೊಂದ್ ಸಲ ಹೇಳ್ರಲ್ಲ ನಂದು ಬಾಯ ಅದ ಸರ್ ಆ ಬಾಯಾಗಿನ ನೀರ ಸ್ವಲ್ಪ ಬರ್ತಾವ ಒಂದ್ ತಾಸಿನ 1/2 ತಾಸಿನ ನೀರ್ ಬರ್ತಾವ ಅದಕ್ಕೊಂದ್ ಹೊಂಡ ಮಾಡೀನಿ ಒಂದ್ ಸಣ್ಣ ಬೋರ್ ಹಾಕಿವಿ ಅದು ಒಂದ್ 1/2 ಇಂಚ್ ನೀರ್ ಬರ್ತದ ಅದನ್ನ ಅದೇ ಆ ಹೊಂಡದಾಗೆ ಜಮಾ ಮಾಡ್ಕೇಸಂದ್ರೆ 2-3 ದಿವಸ ಜಮಾ ಮಾಡಿ ವಾಲ್ ಕಾಲುಗಳು ಕಡಿಮೆ ಮಾಡ್ಕೊಂಡು ಜಾಸ್ತಿ ಏನಿಲ್ಲ ನೀರು ಒಟ್ಟು ಎಲ್ಲ ಬಂದ್ ಮಾಡ್ಕೇಸಿದ್ರೆ ಸಣ್ಣ ಅಷ್ಟೇ ಒಂದು ಅರ್ಧ ಎಕರೆಕ ಹೆಚ್ಚು ಒಂದು ತಾಸ ಒಂದೂವರೆ ತಾಸ ಹಿಂಗೆ ನೀರು ಬಿಟ್ಕೇಸಿದ್ರೆ ಬದುಕಿಸ್ತೀವಿ. ಅಂದ್ರೆ ಹನಿ ನೀರಾವರಿ ಮಾಡಿ ಈ ಒಂದು ಕಡಿಮೆ ಜಮೀನ್ದೊಳಗೆ ತಾವು ಬೆಳೀತಾ ಇದ್ದೀರಿ ಎಲ್ಲಾ ತರ ಬೆಳೆಗಳನ್ನ? ಮತ್ತೆ ಇನ್ನು ಇತ್ತಿತ್ತಲಾಗಿ ರೈತರು ಅಂದ್ರೆ ಯುವಕರು ಬೇಸಾಯಕ್ಕೆ ಬರೋರು ಅವರಿಗೆ ತಾವು ಏನ್ ಹೇಳ ಬಯಸ್ತೀರಿ ಅಂದ್ರೆ ಒಕ್ಕಲ್ತನಕ್ಕೆ ಬರ್ಬೇಕಂತ ಹೇಳ್ತೀರಾ, ಹೆಂಗ್ ಹೇಳ್ತೀರಿ? ಸರ್ ಒಕ್ಕಲ್ತನಕ್ಕೆ ಬರೇಬೇಕಲ್ರಿ, ಒಕ್ಕಲ್ತನಕ್ಕೆ ಬರಲಾರ್ದೆ ನಮ್ದು ಜಗತ್ತಿಲ್ಲ. ಇಡೀ ಜಗತ್ತಿನೊಳಗೆ ಅನ್ನದಾತನೇ ಹೆಚ್ಚ. ಆದ್ರೆ ಅವ ಯಾವುದೇ ಒಂದು ಇದು ಮಾಡಿ ಟೆಕ್ನಾಲಜಿ ಹೆಚ್ಚು ಮಾಡಕ್ ಶಕ್ಯ ಐತಿ. ಒಕ್ಕಲ್ತನದೊಳಗೆ ಅತಿ ಹೆಚ್ಚು ಲಾಭ ಅನಿಸ್ತೈತಿ ನನಗೆ, ಉಳಿದ ಯಾವಾಗ ಇದಕ್ಕಿಂತ ಜಾಸ್ತಿ. ಈಗ ತಾವು ಬದನೆ ಗಿಡಗಳ ಬಗ್ಗೆ ಹೆಚ್ಚು ಆಸಕ್ತಿ ವಹಿಸಿ ಆ ಬೆಳೆನೇ ಹೆಚ್ಚು ಬೆಳಿತೀರಿ, ಆದ್ರ ಈಗ ಯಾರು ಬದನೆ ಗಿಡನೇ ನಾ ಹಚ್ಚಬೇಕಂತೀನಿ ಅಂದ್ರೆ ಅವ್ರಿಗೆ ಏನ್ ಹೇಳ್ತೀರಿ? ಸರಿ, ಈಗ ನಮ್ಮಲ್ಲಿ ನಮಗೆ ತೀರಾ ಜೀವತ್ತ ನೀರು ಕಮ್ಮಿ ಅದು ಈ ವರ್ಷ ಅತಿ ಹೊಟ್ಟೆ ಏನು ಇಲ್ದಂಗ ಆದ್ಮ್ಯಾಗ ಹಿಂದ ನಮ್ಮ ಅಣ್ಣನ ಮಗ ಅಂತ ಹೇಳಿ ಅದನ್ನ ಸಿದ್ದನಗೌಡ ತಿಳ್ಕೇಸಂದ್ರ ಇಲ್ಲೇ ಕಡ್ಲೆವಾಡ. ಮತ್ತ ಹಿಂಗಪ್ಪ ನಮ್ ನೀರು ಕಮ್ಮಿ ಐತಿ, ಆ ಬದ್ನಿ ಗಿಡದ ಲಾಭ ಐತಿ, ಮಾಡು ತಂದ ಇದು ಮಾಡಿದ್ವು ಇಲ್ಲಿ ಕಕ್ಕ ನಮ್ಗೆ ಆಗಲ್ಲ ತಂದ ಮಾಡ್ರ ಮಾಡ ಅಂತ ಹೇಳ್ಕೇಸಂದ್ರ ಫೋರ್ಸ್ ಬಲ್ ಮಾಡಿ ಒಂದ್ ಎಕರೆ ಮಾಡಿಸೀನಿ. ಕಕ್ಕನ ಈಸ್ನ ಏನ್ ತಪ್ಪು ಮಾಡಿದ್ನಿ, ಬದ್ನಿ ಗಿಡದಾಗ ಎಷ್ಟು ಇದು ಐತಿ ಅಂತ ಅವ ತಿಂಗಳಿಗೆ 100,000 ರೂಪಾಯಿ ತೆಗಿಲಾಗತ್ತಾನೀಗ ಪ್ರೆಸೆಂಟ್ ಅದ, ಈಗ ಬಂದ್ ನೋಡಬಹುದು ಸದ್ಯ ಪ್ರೆಸೆಂಟ್. ಅಲ್ಲ ಬೇರೆ ರೈತರು ಮಾಡ್ಬೇಕನ್ನೋರಿಗೆ ಏನ್ ಹೇಳ್ತೀರಿ? ಅಲ್ಲ ಮಾಡಿದ್ರೆ ಉತ್ತಮ ಅಂತ ಹೇಳಾಕತ್ತೀನಿ ಅಂತ ಹೇಳಿ ಸರ್. ಆಮೇಲೆ ಇದೀಗ ತಮ್ಮ ಒಂದು ಕೃಷಿ ಬಗ್ಗೆ ಎಲ್ಲ ಹೇಳಿದ್ರಿ, ತಮ್ಮ ವೈಯಕ್ತಿಕ ಜೀವನ ಬಗ್ಗೆ ಹೇಳ್ರಿ, ತಮ್ಮ ಪತ್ನಿಯವರು ಅವ್ರ ಹೆಸರು ಹೇಳ್ರಿ, ಆಮೇಲೆ ಮಕ್ಕಳು ಏನ್ ಮಾಡ್ತಾ ಇದಾರ ಆ ಬಗ್ಗೆ ತಿಳಿಸ್ಕೊಡ್ರಲ್ಲ. ಸರ್ ನನ್ನ ಮಕ್ಕಳದ್ದು ಸ್ವಲ್ಪ ಬಹಳ ತೊಂದರೆ ಸರ್ ಪ್ರೆಸೆಂಟ್ ಹೇಳ್ಬೇಕಂತಂದ್ರೆ. ನನ್ನ ಹೆಂಡತಿ ಹೆಸರು ಸರೋಜಿನಿ ಅಂತ ಹೇಳ್ಕೇಸಂದ್ರೆ, ಆಕಿನ SSLC ಓದಕ್ಕೆ. ನಾವಿಬ್ರು ಗಂಡ ಹೆಂಡತಿ ಟೊಂಕ್ ಕಟ್ಟಿ ಒಕ್ಕಲ್ತನ ನಿಂತವ್ರು, 4 ಮಂದಿ ಬರೇ ಗಂಡಸ್ ಮಕ್ಳು ಇದ್ರು, ಒಬ್ಬ ಮಗ MBA ಮಾಡ್ಯಾನ, ಅವ್ ಬೆಂಗಳೂರು ಸಟ್ಟಿದ್ದ, ಇನ್ನು 3 ಮಕ್ಳು. ದೇವರು ನನಗೆ ಸ್ವಲ್ಪ ಅನ್ಯಾಯ ಮಾಡ್ಯಾನ ಮಕ್ಕಳದಿಂದ. ಏ ಎಜುಕೇಶನ್ ದಾಗ ಭಾರಿ ನಿಪುಣರಿದ್ರು ಅವರು, ನಾನು ಸ್ವಲ್ಪ BEG ಮಾಡಿಸೀನಿ, ಆದ್ರೂ ಅವ್ರು ಅಂಗವಿಕಲಾಗ್ಯಾರ, ಅದಕ್ಕೆ ಅವ್ರ ಮನೆಗೆ ಅದರ, ಅವ್ರದ್ದೇನು ಇದು ಇಲ್ಲ. ನಮ್ಮ ತಾಯಿ ಒಬ್ಬಕ್ಕೆ ನನಗೆ ಸಾಥ್ ಕೊಡ್ತಾಳ. ಮತ್ತೀಗ ನಮ್ಮ ಗಂಡ ಹೆಂಡತಿ ನಾವು ಇಬ್ಬರೇ ಇದ್ದೀವಿ ಇಲ್ಲಿ. ನಮ್ಮ ತಾಯಿನ ಕರ್ಕೊಂಡು ಆ 3 ಮಕ್ಕಳನ್ನ ಇಲ್ಲೇ ಜೋಪಾನ ಮಾಡ್ಕೊತಾ ಇದ್ದೀವಿ. 3 ಮಕ್ಕಳಿಗೆ ಲಕೋ ಟೈಪ್ ಆಗೈತಿ, ಆದ್ರೆ ಎಲ್ಲ ಕಡೆ ದವಾಖಾನೆ ತೋರಿಸಿವಿ, ಏನೂ ಆಗಿಲ್ಲ. ಅದು ನೋಡ್ಬೇಕು ನಮ್ಮ ಮುಂದೆ ಏನಾಕೈತಿ, ಅಷ್ಟ ನಾ ಹೇಳಕ್ಕೆ ಶಕ್ಯ ಅದ. ಉಳಿದಂತರೂ ಎಲ್ಲ ನಮಗೂ ಒಳ್ಳೆಯ. ಈಗ ಬದನೆ ಒಂದು ಹೊಸದಾಗಿ ಬೇಸಾಯ ಮಾಡ್ಬೇಕನ್ನೋರು ಮಾಹಿತಿಗಾಗಿ ನಿಮಗೇನಾದರೂ ದೂರವಾಣಿ ಕರೆ ಮಾಡಿದ್ರ ಅವರಿಗೆ ಮಾಹಿತಿ ನೀಡ್ಲಿಕ್ಕೆ ಸಿದ್ಧರಿದ್ದೀರಿ? ಓ ಓಕೆ ಸರ್, ಬದನೆ ಮಾಡೋರಿಗೆ ಹೇಳ್ತೀನಿ ಅದ್ರ ಬಗ್ಗೆ. ಬದನೆ ಅಥವಾ ಸೌತಿ ಹೀರಿ ಇಂಥ ಒಟ್ಟು ಕಾಯಿಪಲ್ಲೆ ಮಾಡೋರಿಗೆ ನಾನು ಸಹಾಯ ಮಾಡ್ತೀನಿ, ನನ್ನ ತಿಳಿದ ಮಟ್ಟಿಗೆ ನಾ ಹೇಳ್ತೀನಿ. ನಿಮ್ಮ ದೂರವಾಣಿ ಸಂಖ್ಯೆ ಹೇಳ್ತೀರಿ? ಹಾಂ ಹೇಳ್ತೀನಲ್ಲ ಸರ್, 8977760732 ಅಂತ. ಇನ್ನೊಮ್ಮೆ ಹೇಳ್ರಿ ಸರ್, 8977760732 ಅಂತ ಹೇಳಿ. ಇದು ತಾವು ಯಾವ ಯಾವ ಒಂದು ವೇಳೆಯೊಳಗ ಇವರು ಕರೆ ಮಾಡಿದ್ರ ನಿಮಗೆ ತೊಂದರೆ ಆಗಂಗಿಲ್ಲ, ನೀವು ಮಾಹಿತಿ ಹೇಳ್ತೀರಿ? ಸರ್ ನಾ ಸ್ವಲ್ಪ ವೃದ್ಧಾಪದೊಳಗಿದ್ದಾಗ ಹೆಚ್ಚಾಗಿ ನಾ ಗಾಡಿ ಮೇಲೆ ತಿರುಗಾಡ್ತಿರ್ತೀನಿ, ಅವಾಗ ಇದು ಆಗಲ್ಲ. ಸಾಯಂಕಾಲ ಅಂದ್ರೆ ಸಂಜೆ ವೇಳೆದಾಗ ಫೋನ್ ಮಾಡಿದ್ರೆ ಅಗ್ದಿ ಅವರಿಗೆ ಸಲಹೆ ಕೊಡ್ತೀನಿ, ಇಷ್ಟು ಮಾತ್ರ ಹೇಳಕ್ ಶಕ್ಯ. 7 ರಿಂದ 7:30 ತನ ಹಿಂಗೆ ಮಾಡಿದ್ರು. ಒಂದ್ ವೇಳೆ ಅವ್ರು ನಿಮಗೆ ಮುಖತ ಭೇಟಿಯಾಗಿನೇ ಮಾಹಿತಿ ಪಡಿಬೇಕಂದ್ರ ತಮ್ಗೆ ಎಲ್ಲಿ ಭೇಟಿ ಆಗ್ಬೇಕು, ತಮ್ಮ ವಿಳಾಸ ಒಂದ್ ಸ್ವಲ್ಪ ಹೇಳ್ಬೋದಾ ನಮ್ಮ ಕೇಳಗರಿಗೋಸ್ಕರ? ವಿಳಾಸ ಅಲ್ಲಕೇನ್ ಸರ್, ಅವರು ಬರೇ ಫೋನ್ ಹಚ್ಚಿದ್ರೆ ಸಾಕು ಈ ನಂಬರ್ಕ, ಅವ್ರು ಎಲ್ಲಿ ಕರಿತಾರ ಅಲ್ಲಿ ನಾನೇ ಬರ್ತೀನಿ ಅವ್ರ ಬಳಿ. ಅವರು ನನ್ನ ಹುಡುಕಾಡ್ಕೊಂಡ್ ಬರ್ದ್ಬೇಕು, ಇಲ್ಲ ನಮ್ಗೆ ಹಿಂತಲ್ಲಿ ಬಂದ್ಕೆ ಸ್ವಲ್ಪ ಸಲಹೆ ಹೇಳ್ರತ್ತಂದ್ರೆ ನಾ ಯಾಕಂದ್ರೆ ಮುಂದೆ ಬರ್ಲಿ ನಮ್ ದೇಶ ಉದ್ಧಾರ ಮಾಡಾಮು ನಾವೆಲ್ಲರೂ ಕಲ್ತ್ಕೇಸಿದ್ರೆ, ಇಷ್ಟು ಮಾತ್ರ ನಾ ಹೇಳಕ್ ಶಕ್ಯ. ತಮ್ಮ ಕೂಡ ಮಾತಾಡಿ ಬಹಳ ನಮಗ್ ಸಂತೋಷ ಆಯ್ತ್ರಿ, ಬಹಳ ಒಂದು ಹುರುಪಿನಿಂದ ಒಂದು ಮಾಹಿತಿ ನೀಡಿದ್ರಿ. ನಮ್ಮ ಕೇಳುಗರಿಗೆ ನಿಮ್ಮಿಂದ ಒಂದು ಉಪಯೋಗ ಆಗ್ಲಿ. ನಮ್ಮ ಕೇಳುಗರು ಏನೇ ಒಂದು ಪ್ರಶ್ನೆ ಕೇಳಿದ್ರೆ ತಾವು ಕೂಡ ಉತ್ತರ ಹೇಳ್ತೀನಿ, ಅವ್ರ ಇದ್ದಲ್ಲಿಗೆ ಹೋಗಿ ಹೇಳ್ತೀನಿ ಅಂತ ಹೇಳಿದ್ರಿ, ಅದು ಕೇಳಿ ನಮಗ್ ಬಹಳ ಸಂತೋಷ ಅನಿಸ್ತು. ಇಷ್ಟೆಲ್ಲ ಮಾಹಿತಿ ನೀಡಿದ ಮಲ್ಲಿಕಾರ್ಜುನ ವಿರೂಪಾಕ್ಷಪ್ಪ ಬಿರಾದಾರ್ ನಿಮ್ಗ, ನಮ್ಮ ರೈತರ ಪರವಾಗಿ ಹಾಗೂ ನಮ್ಮ ಕೇಳುಗರ ಪರವಾಗಿ ಆಕಾಶವಾಣಿ ಪರವಾಗಿ ತಮಗ ತುಂಬಾ ಧನ್ಯವಾದಗಳನ್ನು ತಿಳಿಸ್ತೀನಿ. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಸಿಂದಗಿ ತಾಲೂಕಿನ ಚಿಕ್ಕರುಗಿ ಗ್ರಾಮದ ಕೃಷಿ ಅನುಭವಿ ಮಲ್ಲಿಕಾರ್ಜುನ್ ಕರ್ಮೇಶ್ವರ್ ಅವರೊಂದಿಗೆ ಹಾಗೂ ಕಡ್ಲೆವಾಡ ಗ್ರಾಮದ ಕೃಷಿ ಅನುಭವಿ ಮಲ್ಲಿಕಾರ್ಜುನ್ ವಿರೂಪಾಕ್ಷಪ್ಪ ವಿರಾದಾರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಈಗ ಕೇಳಿ ಬೈಲೂರಿನ ಬಸಲಿಂಗಯ್ಯ ಹಿರೇಮಠ್ ಹಾಗೂ ಸಂಗಡದಿಂದ ಬಯಲಾಟದ ಪದ. ಬಿಡು ಬಾಹ್ಯದೋಳು ಡಂಬವ ಮಾನಸದು ಎಡಬಿಡದಿರು ಶಂಭುವ ಒಡಲೋಳು ವಂಚಿಸಿ ಹೊರಗೆಣಿ ಕೀರ್ತಿಯ ಪಡೆದರೆ ಶಿವ ನಿನಗೆ ಒಲಿಯುವನೇ ಬಿಡು ಬಾಹ್ಯ ಹೆದುಳು ಡಂಬವ ಮಾನಸದು ಎಡಬಿಡದಿರು ಶಂಭುವ ಜನಮೆ